ಬೋರ್ಗೇರೇನು. ಈ 21 ವರ್ಷಗಳಲ್ಲಿ ನಿಮ್ ಸಂಸಾರನು ಬೆಳೀತಾ ಹೋಯ್ತು, ಕೃಷಿನು ಬೆಳೀತಾ ಹೋಯ್ತು ಅಲ್ವಾ? ಈಗ ನಿಮ್ಮ ಬೆಳೆ ಕ್ಷೇತ್ರದಲ್ಲಿ ನೀವು ಈಗಲೂ ಸಹ ಭತ್ತ ಬೆಳೀತಾ ಇದ್ದೀರಿ, 1.5 ಎಕರೆ ಪ್ರದೇಶದಲ್ಲಿ ಶುಂಠಿ ಬೆಳೀತಾ ಇದ್ದೀರಿ, ಜೊತೆಗೆ ಕಾಫಿ, ಮೆಣಸು, ಬಾಳೆ, ಅಡಿಕೆ ಈ ರೀತಿಯ ಗಿಡಗಳನ್ನ ಬೆಳೀತಾ ಇದ್ದೀರಿ. ಹಾಗೆ ನೀವು ಹೇಳಿದ ಹಾಗೆ ಮಿಶ್ರ ಕೃಷಿ ಪದ್ಧತಿಯಲ್ಲಿ ನೀವು ಇದನ್ನೆಲ್ಲ ಮಾಡೋದ್ರಿಂದ ನಿಮ್ಗೆ ಅದು ಆರ್ಥಿಕವಾಗಿ ಅನುಕೂಲ ಆಗ್ತಾ ಇದೆ, ನೀರಿನ ವ್ಯವಸ್ಥೆ ನೀವು ಮಾಡ್ಕೊಂಡಿದ್ದೀರಿ. ಈಗ ರಾಜವರೇ ಹೇಳಿ, ಈ ಮಿಶ್ರ ಕೃಷಿಯೆಲ್ಲ ಪ್ರಾರಂಭ ಮಾಡಿದಾಗ ಯಾವ ಥರ ಪರಿಸ್ಥಿತಿ ಇತ್ತು, ಈಗ ನಿಮ್ಮ ಬೆಳೆ ಕ್ಷೇತ್ರದಲ್ಲಿ ಏನೆಲ್ಲವನ್ನ ನಾವು ನೋಡೋದಕ್ಕೆ ಸಾಧ್ಯ ಇದೆ? ಸರ್, ಅಂತೂ ನಮ್ಗೆ ತೆಂಗಿನ ತೋಟದೊಳಗೆ ಮಾಡಿಸಿದಲ್ವಾ, ಏನ್ ಕಷ್ಟ ಅನ್ಸಿಲ್ಲ. ಅದು ಮಾಮೂಲಿ ಬೆಳೆ ಬರ್ತಾನೆ ಇತ್ತಲ್ಲ, ಅದ್ ವೇಸ್ಟ್ ಜಮೀನು ಅನ್ಕೊಂಡು ನಾವೇನೋ ಜೋಳ ಗಿಡ ಬಿಕ್ಕೊಂಡಿದ್ವಿ. ಇವಾಗ ಅದ್ರ ಜೊತೆಗೆ ಕಾಫಿ ಎಲ್ಲ ಹಾಕುದ್ವಲ್ಲ, ಈ ನೆರಳಲ್ಲೂ ಒಟ್ಟಿಗೆ ಎಲ್ಲ ಆಗುತ್ತಲ್ಲ ಅನ್ಬಿಟ್ಟು ಕಾಫಿ ಮೆಣಸು ಹಂಗೆಲ್ಲ ಮಾಡಿದ್ವಿ. ಎಲ್ಲ ಅನುಕೂಲ ಆಗ್ತಾ ಇದೆ. ಅಂದ್ರೆ ಇದರ ಮಿಶ್ರ ಬೆಳೆ ಮಾಡೋದ್ರಿಂದ ಅನುಕೂಲ ಆಯ್ತು ಅಂತ ನೀವು ಹೇಳ್ತಾ ಇರೋದು, ಇದು ಹೆಂಗ್ ಗೊತ್ತಾಯ್ತು ನಿಮ್ಗೆ ಈ ತರ ಮಾಡ್ಬೇಕು ಮಾಡ್ಬೋದು? ನಾವು ಸರ್ ಯೂಟ್ಯೂಬ್ ಅಲ್ಲೆಲ್ಲ ಕಲೆಕ್ಟ್ ಮಾಡಿ ಮಾಡಿದ್ದು. ಯೂಟ್ಯೂಬ್ ಅಂದ್ರೆ ಇತ್ತೀಚೆಗೆ ಬೆಳವಣಿಗೆ ಆಗಿದ್ದ ಅಥವಾ? ಇಲ್ಲ ಸರ್, ಇವಾಗ ಇವಾಗ ಹಾಕಿರೋದಲ್ವ ಇದೆಲ್ಲ, ಫಸ್ಟ್ ಇವಾಗ ನೋಡೇ ಮಾಡಿದ್ದು. ಅದಕ್ಕಿಂತ ಮುಂಚೆ ತೆಂಗಿನ ತೋಟದಲ್ಲಿ ಏನಿತ್ತು? ಏನಿಲ್ಲ, ಮಾಮೂಲಿ ರಾಗಿ ಬಿನಿಸು ಹಂಗೆ ಏನಾದ್ರು ಒಂದ್ ಬೆಳೆ ತರಕಾರಿಗಳು ಹಾಕೋತಾ ಇದ್ವಿ ಅಷ್ಟೇ. ಈಗ ಅಂತರ ಬೆಳೆ ಅಂದ್ರೆ ಈಗ ಹೇಳಿ, ತೆಂಗಿನ ನಿಮ್ಮ ತೆಂಗಿನ ತೋಟದಲ್ಲಿ ತೆಂಗಲ್ಲದೆ ಇನ್ ಏನೆಲ್ಲ ಬೆಳೆಗಳನ್ನ ಅಂತರ ಬೆಳೆಯಾಗಿ ನಾವು ಬೆಳೀತಾ ಇದ್ದೀವಿ? ಅದೇ ಸರ್, ಕಾಫಿ, ಮೆಣಸು, ಮತ್ತೆ ಇದು. ಕಾಫಿ ಎಷ್ಟಿದೆ? ಒಂದ್ 700 ಗಿಡ ಇದೆ ಸರ್. ಏನ್ ಅಂತರದಲ್ಲಿ ಮರದಿನ ಮರಕ್ಕೆ ಮಾಡಿದಿರಿ? ಒಂದ್ 8 ಅಡಿ ಸರ್. 8 ಅಡಿ ಇದೆ ತೆಂಗಿನ ಮರದ ಮಧ್ಯ, 8 ಅಡಿ ಗ್ಯಾಪ್ ನಲ್ಲಿ ಸುತ್ತ ಸಿಲ್ವರ್ ತೇಗ ಇದೆ, ಅದಕ್ಕೆಲ್ಲ ಮತ್ತೆ ಮೆಣಸು ಹಾಕಿದೀವಿ. ಕಾಫಿ ಎಲ್ಲಿಂದ ತಂದ್ರಿ ಸಸಿಗಳನ್ನ? ಗೋಣಿಕೊಪ್ಪ. ಕಾಫಿಯಲ್ಲಿ ಬೆಳಿಬಹುದು ಅಂತ ನಿಮ್ಗೆ ಹೆಂಗ ಅನಿಸ್ತು? ಅದೇ ಸರ್, ಒಂದ್ 20 ವರ್ಷದಿಂದ ನಾವು ಇದ್ಕೋಗಿದ್ವಿ ಅಲ್ವ ಮದ್ವೆ ವರ್ಷ, ಅವಾಗ ಒಂದೆರಡು ಟ್ರಯಲ್ ಖುಷಿಗೆ ತಗೊಂಡ್ ಬಂದಿದ್ವಿ, ಅದ್ ಬಂತಲ್ಲ ಅದಕ್ಕೆ ಬೆಳೆಯೋಣ. ಯಾರು ಮಾಡ್ದು ಮಾಡ್ಬೇಕು ಅಂತ ಖುಷಿ ಆಯ್ತು, ಇಲ್ಲಿ ನಮ್ ಕಡೆ ಯಾರು ಮಾಡಿಲ್ವಲ್ಲ ಅದಕ್ಕೆ ಮಾಡ್ಬೇಕಂತ ಅನಿಸ್ತು, ಅದಕ್ಕೆ ಮಾಡಿದ್ದು. ಮದ್ವೆ 5 ವರ್ಷ ನೀವು ಮತ್ತೆ ಯೋಗೀಶ್ ಅವರು ಕೊಡಗಿ ಹೋದ್ರಿ ಟೂರ್, ಅಲ್ಲಿಂದ ಬರ್ತಾ ಕಾಫಿ ಗಿಡ ಹಿಡ್ಕೊಂಡ್ ಬಂದ್ರಿ, ಎರಡೂ ಬೆಳೆಯ ಶುರು ಮಾಡಿದ್ರಿ. ಈಗ ಎಷ್ಟು ಗಿಡಗಳಿದೆ, ಸಾಮಾನ್ಯವಾಗಿ ಎಷ್ಟು ಇಳುವರಿ ಬರ್ತಾ ಇದೆ ಕಾಫಿ? ಕಾಫಿ ಅಂದ್ರೆ ಸರ್, ಫಸ್ಟ್ ಒಂದ್ ಗಿಡದಲ್ಲಿ ಒಂದ್ 6 ಕೆಜಿ 7 ಕೆಜಿ ಆತರ ಬಂದಿದ್ದು, ಫಸ್ಟ್ ಟ್ರಯಲ್ ಗೊಂದ್ 4 ಗಿಡ ತಗೊಂಡ್ ಬಂದಿದ್ದು, ಹಂಗ್ ಚೆನ್ನಾಗ್ ಬರ್ತಿದ್ದೆಲ್ಲ ಅನ್ಬಿಟ್ಟು ಇವಾಗ 700 ಗಿಡ ಹಾಕಿದೀವಿ. ಅದ್ 3 ವರ್ಷಕ್ಕೆ ಬರುತ್ತೆ ಅಂತ ಹೇಳಿದ್ರು, ಅದು 1 ಇಯರ್ಗೆ ಹೂ ಬಂದೈತೆ, ಚೆನ್ನಾಗಿದೆ. ಮೆಣಸು ಸರ್, ಅದೇ ಫಸ್ಟ್ ಇದ್ದು ಒಂದೊಂದ್ ಗಿಡಕ್ಕೆ 8-8 ಕೆಜಿ ನಾವ್ ಇಲ್ಲಿ ತೆಂಡೆಕೆರೆಯಲ್ಲೇ ಸೇಲ್ ಮಾಡ್ತಿದ್ವಿ, 850 ರೂಪಾಯಿ ಕೆಜಿ ಇತ್ತು, ಇವಾಗೇನೋ 350-400 ರೂಪಾಯಿನೂ ಆಗಿದೆ ಅಂತೆ. ಒಂದು ಗಿಡದಲ್ಲಿ 10 ಕೆಜಿ ಬಂದಿತ್ತ? ಎಷ್ಟು ಗಿಡ ಇದೆ ಈಗ? ಅಂತ ಬರೀ ಒಂದೇ ಗಿಡ ಸರ್ ಇವಾಗ ಇರೋದು, ಅಂದ್ರೆ ಪವರ್ ಲೈನ್ ಬಂದ್ಬಿಡ್ತಲ್ಲ ನಮ್ಮ ಮನೆ ಮುಂದೆ, ಅದಾಗ ಹೋಗಿದ್ದಷ್ಟೇ. ತೆಂಗು ಎಷ್ಟು ವರ್ಷದ ಹಳೆ ಮರಗಳು ಇರೋವು? ಒಂದ್ 30-40 ವರ್ಷ ಆಗಿದೆ ಸರ್. 35 ವರ್ಷ. ಏನ್ ಇಳುವರಿ ಬರ್ತಾ ಇದೆ ಸರ್? ಇವಾಗ ನಾವು 1.5 ತಿಂಗಳು 2 ತಿಂಗಳು ಹಂಗ್ ಕುಯ್ಸಿವಿ, 1,000 ಸಿಗುತ್ತೆ ಸರ್. 45 ಗಿಡ ಇದೆ ಇವಾಗ, ನೆನ್ನೆ ಕುಯ್ದವನೆ 600 ಚಿಲ್ಲರೆ ಸಿಕ್ಕವೆ, ಇನ್ನೂ ಆ ಕಡೆ ತೋಟ ಕುಯ್ದಿಲ್ಲ. ಈ ಕೃಷಿ ಜವಾಬ್ದಾರಿ ನಿಮ್ಮೆಲೆ ಬಿತ್ತು ಮದ್ವೆ ಆದ್ಮೇಲೆ ಅಲ್ವಾ? ಹೇಳಿ ಹೆಂಗ ಅನ್ಸುತ್ತೆ ಈಗ ನೀವು ಹೊಸದಾಗಿ ಏನೆಲ್ಲ ಮಾಡಿದ್ರಿ? ನೀವು ನಿಮ್ಮ ತಂದೆ ಬೆಳಿದೇ ಇರುವಂತ ಬೆಳೆಗಳು ಈಗೆಲ್ಲ ಹಾಕಿರೋದೆಲ್ಲ ಹೊಸದೇ ಸರ್. ನಮ್ ತಂದೆ ತೆಂಗು ಹಾಕಿದ್ರು ಅಷ್ಟೇ, ಇನ್ ಬಾಕಿದೆಲ್ಲ ನಾವು ಹೊಸದಾಗಿ ಮಾಡಿರೋದು, ಕಾಫಿ, ಶುಂಠಿ ಎಲ್ಲ ಈಗ ನಾವು ಮಾಡ್ತಿರೋದು ಅಷ್ಟೇ. ಶುಂಠಿ ಕೃಷಿ ಹೇಗೆ ಲಾಭದಾಯಕ ಅಂತ ಅನ್ಸುತ್ತಾ? ಕಳಸಲ ನೆಟ್ಟಾಗ ಸರ್ ಒಂದೇ ಮೂಟೆ ಹಾಕಿದ್ ನಾವು, ಅದರಲ್ಲಿ 20 ಮೂಟೆ ಆಗಿದ್ದು, ಒಂದ್ ಮೂಟೆಗೆ 4,500 60 ಕೆಜಿಗೆ ಹಂಗ ಹಾಕಿದ್ದು, ಈ ಸಲ ಇನ್ನ ಕಿತ್ತಿಲ್ಲ ಅಷ್ಟೇ. ರಾಧವ್ರು ಹೇಳಿ, ಏಕದಮ್ ವಿದ್ಯಾಭ್ಯಾಸ ಮಾಡ್ತಿದ್ದವರು ಮದ್ವೆ ಆದ್ಮೇಲೆ ಕೃಷಿ ಪ್ರಾರಂಭ ಮಾಡಿದ್ರಿ, ಒಂದು ಒಳ್ಳೆಯ ಇಳುವರಿಯನ್ನು ಪಡಿತಾ ಇದ್ದೀರಿ. ನಿರಂತರವಾಗಿ ವರ್ಷ ವರ್ಷಕ್ಕೂ ಒಂದು ಒಳ್ಳೆಯ ಇಳುವರಿಯನ್ನ ಪಡಿಬೇಕಾದ್ರೆ ಯಾವ ರೀತಿ ಕೃಷಿ ಕ್ರಮಗಳು ಇರಬೇಕು? ಈ ಶುಂಠಿನಲ್ಲಿ ನಿಮ್ಗೆ ಅಷ್ಟೊಂದು ಬಂದಿದೆ ಅಂದ್ರೆ ಏನೆಲ್ಲ ಮಾಡಿದ್ರಿ, ಬಿತ್ತನೆ ಎಲ್ಲಿಂದ ತಂದ್ರಿ, ಮತ್ತೆ ಆ ನಂತರದಲ್ಲಿ ಕೃಷಿ ಕ್ರಮಗಳೆಲ್ಲ ಯಾವ ರೀತಿ ಇತ್ತು, ಆ ಬಗ್ಗೆ ಎಲ್ಲ ಹೇಳ್ತಾ ಹೋಗಿ. ಇಲ್ಲ ಸರ್, ಪಕ್ಕದೂರಲ್ಲೇ ತಗೊಂಡಿದ್ವಿ ಟ್ರಯಲ್ಗೆ ಅಂದ್ಬಿಟ್ಟು ಒಂದ್ ಮೂಟೆನ, ಅದ್ ಚೆನ್ನಾಗಿ ಬಂದ್ಮೇಲೆ ಮತ್ತೆ ಏನೇನು ಮನೆ ಗೊಬ್ಬರ ಎಲ್ಲ ನಾವು ಜಾಸ್ತಿ ಮನೆ ಗೊಬ್ಬರ ಮತ್ತೆ ಹಿಂಡಿಗಳು ಅದೇ ಬಳಸಿ ಮಾಡಿರೋದು, ಇನ್ನೇನು ಎಕ್ಸ್ಟ್ರಾ ಹಾಕಿಲ್ಲ, ಮಾಮೂಲಿ ಗೊಬ್ಬರ ಏನು ಹಾಕಿಲ್ಲ ನಾವು, ರಾಸಾಯನಿಕ ಗೊಬ್ಬರಗಳು ಇಲ್ವೇ ಇಲ್ಲ. ಎಷ್ಟಿದೆ ಹಸುಗಳೆಲ್ಲ? ಎಷ್ಟಿದೆ? ಕರೆ ಹಸುಗಳು 3 ಇದೆ, ಎಮ್ಮೆ ಮತ್ತೆ ಹಸುಗಳು, ಉಳ ಹಸುಗಳು 2 ಐತೆ, ಹಾಡು ಮತ್ತೆ ಕುರಿ. ಆಡು ಮತ್ತೆ ಕುರಿ ಅಂತ ಹೇಳಿದ್ರಿ, ಇವುಗಳ ಸಾಕಣೆಯಲ್ಲೂ ಸಹ ಸಾಕಷ್ಟು ನಿಮಗೆ ಆದಾಯ ಬಂತು ಅಂತ ಹೇಳ್ತಾ ಇದ್ರಿ, ಹೇಳಿ ಅದರ ಒಂದು ಇದರಲ್ಲಿ ಏನು ಅನುಭವ ನಿಮ್ದು? ಸರ್, ಅದು 900 ಕುರಿ ಅಂದ್ರೆ ಬೇಡಿಕೆ ಇದೆ ಅಂತ ಹೇಳಿದ್ರಲ್ವಾ, ಅದಕ್ಕೆ ಒಂದೊಂದ್ ಮರಿಗೆ 10,000-12,000 ಕೊಟ್ಟು ತಂದಿದ್ವಿ, ಇವಾಗ ಇನ್ನ ಬೆಳೆಸ್ತಾ ಇದೀವಿ, ಅದಿನ್ನ ಸೇಲ್ ಮಾಡಿಲ್ಲ ಸರ್ ಹೊಸದಾಗಿ. ಅಲ್ಲ, ಅದಕ್ಕಿಂತ ಮುಂಚೆ ಇದ್ದಿದ್ದು ಎಷ್ಟು ಕುರಿಗಳು? ಎಷ್ಟಿತ್ತು ಅಂದ್ರೆ ಮಾಮೂಲಿ ಕುರಿಗಳು ಸರ್, ಹಾಡು ಹತ್ತಿದ್ವು ಎಲ್ಲ ಕೊಟ್ಬಿಡ್ವಿ. ಅದೆಷ್ಟಕ್ಕೆಂತ ಎಷ್ಟಾದೇ ಬಂತಂಗ್ ಗೊತ್ತಿಲ್ಲ ಸರ್. ಯೋಗೀಶ್ ಅವ್ರನ್ನ ಕೇಳ್ಬೇಕು. ಇನ್ನೇನೇನು ಬೆಳೆಯನ್ನ ನೀವು ಇಲ್ಲಿ ಮನೆಗೆ ಏನ್ ಬೇಕೆಲ್ಲ ಹಾಕೊಂಡಿದ್ದೀವಿ ಸರ್. ಒಂದೊಂದು ನಾಲ್ಕ್ ನಾಲ್ಕು ಗಿಡನ ಈಗ ದ್ರಾಕ್ಷಿ ಮತ್ತೆ ಹುಡ್ ಆಪಲ್ಲು ರೆಡ್ ಆಪಲ್ಲು ಸೀಬೆ ಸಪೋಟ ಅಂಜೂರ ಮತ್ತೆ ಪಲಾವ್ ಎಲೆ ಲವಂಗ ನಿಂಬೆ ಎಲ್ಲಾ ತರದ ಗಿಡಗಳು ದಾಳಿಂಬೆ ಎಲ್ಲಾ ತರದ್ದು ಇದೆ. ಎಲ್ಲ ಒಂದೊಂದ್ ಕಡೆ ನೀವು ಹೋದ ಕಡೆ ಎಲ್ಲ ಒಂದೊಂದು ಟ್ರಯಲ್ ತಗೊಂಡ್ಬರೋದು. ಇನ್ನೂ ತುಂಬಾ ತರದ ಇದೆ ಬಟ್ ಅದ್ರ ನೇಮ್ ಎಲ್ಲ ಅಷ್ಟ ಗೊತ್ತಿಲ್ಲ. ಈಗ ನಿಮ್ಗೆ ತುಂಬಾ ಆದಾಯ ತರುವಂತ ಬೆಳೆ ಯಾವ್ದು ಹಾಗಾದ್ರೆ? ಇವಾಗ ತೆಂಗು ಸರ್ ಜಾಸ್ತಿ ಹೇಳ್ಬೇಕು ಅಂದ್ರೆ ತೆಂಗಲ್ಲೇ ಜಾಸ್ತಿ. ಇವಾಗ ಕಾಫಿ ಅಂದ್ರೆ ಈ ಇಯರ್ ಇಂದ ಬರ್ತಾ ಇದೆ ಅಲ್ವಾ, ಅದಾಗ ಅಷ್ಟಾಗಿ ಹಿಂಗೇನು ಗೊತ್ತಿಲ್ಲ. ಅಲ್ಲ, ಜೀವನ ನಿರ್ವಹಣೆಗೆ ಬೇಕಾಗಿರುವ ಬೆಳೆಗಳಲ್ಲಿ ಹೆಚ್ಚು ಆದಾಯ ತರುವಂತ ಬೆಳೆ ಯಾವ್ದು? ಭತ್ತದಲ್ಲಿ ನಿಮಗೆ ಲಾಭದಾಯಕ ಅನ್ಸುತ್ತೆ? ಹಾ ಸರ್, ಭತ್ತದಲ್ಲೂ ಇದೆ. ಭತ್ತ ಮತ್ತೆ ರಾಗಿ ಎಲ್ಲ ಮಾಡ್ತೀವಿ. ಮೆಣಸಿಗೆ ಇವಾಗ ಈ ಇಯರ್ ಒಂದ್ ಕೆಜಿಗೆ 25 ರೂಪಾಯಿ ಹಂಗ ರೇಟ್ ಸಿಕ್ತು, ಅರ್ಧ ಎಕರೆ ಅದೊಂದ್ 30-40 ಸಾವಿರ ಆಗಿತ್ತು. ತರಕಾರಿ ಬೆಳೆಗಳನ್ನ ನಿರಂತರವಾಗಿ ಬೆಳಿತೀವಿ. ಹಾ ಸರ್. ಈಗ ಯೋಗೇಶ್ ಅವರು ಯಾವೆಲ್ಲ ಕೆಲಸಗಳಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಮಾಹಿತಿ ನೀಡ್ತಾರೆ ಅಥವಾ ನಿಮ್ಮನ್ನ ಕರ್ಕೊಂಡು ಹೋಗಿ ಮಾಡುವಂತ ಕೃಷಿ ಕೆಲಸಗಳು ಏನೆಲ್ಲ ಇರುತ್ತೆ? ಎಲ್ಲ ಹೊಟ್ಟೆ ಮಾಡೋ ಸರ್, ನಾವಿಬ್ರು ಮಾತಾಡೆ ಏನೇ ಕೆಲಸ ಇದ್ರು ಹೊಟ್ಟೆನೆ ಮಾಡೋದು. ಹಂಗಲ್ಲ, ಈಗ ಕುರಿ ಎಷ್ಟು ಹೋಯ್ತು ಅಂತ ನಿಮ್ಗೆ ರೇಟೇ ಗೊತ್ತಿಲ್ಲ ಅಂದ್ರಲ್ಲ, ಅದಕ್ಕೆ ಹೇಳಿದೆ. ಹಂಗ ಆತರ ಅಲ್ಲ ಸರ್, ಫಸ್ಟ್ ಇಂದ ಎಷ್ಟು ತಗೊಂಡ್ ಬಂದು ಎಷ್ಟು ಮಾರಿದ್ರೆ ಅಂತ ಹೇಳಿದ್ರೆ ಅಲ್ವಾ. ಅದಕ್ಕೆ ಈಗ ಮನೆ ಕಟ್ಬೇಕಂದ್ರೆ ಒಂದಿಡಿ ಮರಳು ನಾವು ಕೊಂಡಿಲ್ಲ ಸರ್, ಎಲ್ಲ ನಮ್ಮ ಪಕ್ಕನೇ ಇರೋದಲ್ವಾ, ನಾವೇ ಹೆತ್ತಿರೋದು. ಕಷ್ಟಪಟ್ಟು ಮನೆ ಮಾಡಿದಿರಿ, ಮಗಳ ಮದುವೆ ಮಾಡಿದ್ದೀರಿ, ಇನ್ನಿಬ್ರು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ, ಒಟ್ಟಿನಲ್ಲಿ ಕೃಷಿ ಬದುಕು ಚೆನ್ನಾಗಿದೆ ಅಂತ ನಿಮ್ಗೆ ಅನ್ಸುತ್ತೆ. ಹಾಲಿನ ಉತ್ಪಾದನೆ ಎಷ್ಟಾಗುತ್ತೆ ದಿನಕ್ಕೆ ಸರ್? ಒಂದ್ ಹಸುನೆ ಅದ್ ನಮ್ಮನೆ ಹಸುನೆ ಒಂದ್ ಟೈಮ್ಗೆ 15 ಲೀಟರ್ ಬರುತ್ತೆ ಸರ್. ಅದನ್ನ ಡೈರಿಗೆ ಹಾಕ್ತೀರಾ? ಡೈರಿಗೆ ಹಾಕ್ತಿವಿ ಸರ್, ಎಮ್ಮೆ ಮನೆಗೆ ಇಟ್ಕೋತೀವಿ ಒನ್ ಟೈಮ್ದು, ಒನ್ ಟೈಮ್ ಮಾತ್ರ ಇದ್ ಮಾಡ್ತೀವಿ, ಇನ್ನೊಂದ್ ಹಸುದು ಒಂದ್ 5 ಲೀಟರ್ ಅಷ್ಟೇ ಬರೋದು. 20 ವರ್ಷದಲ್ಲಿ ಈಗ ನಿಮ್ ತಂದೆ ಕೊಟ್ಟ ಜಮೀನ್ ಜೊತೆಗೆ ಕೃಷಿ ಜ್ಞಾನ ಏನ್ ಕೊಟ್ಟಿದ್ದಾರೆ ಅದೆಲ್ಲ ನೀವು ಬೆಳೆಸ್ಕೊಂಡ್ ಬಂದಿದ್ರಿ ಸರ್. ಈಗ ಹಾಲಂದ್ರಲ್ಲೇ ನಮ್ ಜಾಸ್ತಿ ಬೆನಿಫಿಟ್ ಇರೋದು ಅಂದ್ರೆ, ಇವಾಗ 4-5 ಹಸು ಹಂಗ ಒಟ್ಟಿಗೆ ಮಾಡ್ಕೊಂಡಿದ್ವಿ, ಒಂದೊಂದ್ ಟೈಮ್ಗೆ 40 ಲೀಟರ್ ಹಾಲು ಆತರ. ಇನ್ನು ಗೊಬ್ಬರ, ರಾಸಾಯನಿಕ ಗೊಬ್ಬರಗಳನ್ನ ಎಷ್ಟು ಮಟ್ಟಿಗೆ ಬೆಳೆಸ್ತೀರಿ ಅಥವಾ ಹೆಚ್ಚು ಸಾವಯವ ಗೊಬ್ಬರಗಳನ್ನೇ ಬೆಳೆಸ್ತೀರಾ ಹೆಂಗೆ? ಅದೇ ಸರ್, ಮಾಮೂಲಿ ಹಸುನ್ ಗೊಬ್ಬರಗಳ ಜೊತೆಗೆ ಇವಾಗ ಜೀವಾಮೃತವನ್ನು ಸ್ಟಾರ್ಟ್ ಮಾಡಿದ್ವಿ. ನೀವೇ ಮಾಡ್ಕೋತೀರಾ? ಹಾ ಸರ್, ನಾವೇ ಮಾಡ್ಕೊಡ್ತೀವಿ. ರಾಧಾ ಅವರು ಹೇಳಿ, ತೋಟಗಾರಿಕೆ ಇಲಾಖೆ ಅಥವಾ ಕೃಷಿ ಇಲಾಖೆ ಯಾವ ಯಾವ ತರಬೇತಿಗಳಲ್ಲಿ ನೀವು ಭಾಗವಹಿಸಿ ಏನೆಲ್ಲ ತಿಳ್ಕೊಂಡಿದ್ದೀರಿ, ಅದೆಲ್ಲ ನಿಮ್ ಕ್ಷೇತ್ರದಲ್ಲಿ ಏನೆಲ್ಲ ಪ್ರಯೋಗ ಮಾಡಿದ್ದೀರಿ ಅಂತ? ಅದೇ ಸರ್, ಇವಾಗ ಅಡಿಕೆ ತೆಂಗು ಎಲ್ಲ ಹಾಕ್ಬೇಕಂದ್ರೆ ಅವ್ರು ಫಸ್ಟ್ ಸಬ್ಸಿಡಿ ಎಲ್ಲ ಬರ್ತದೆ ಅಂತ ಹೇಳಿದಲ್ವಾ ಸರ್, ಅದರಿಂದ ನಮ್ಗ್ ಉಪಯೋಗನು ಆಯ್ತು, ಬಟ್ ಸಬ್ಸಿಡಿನೂ ಬಂತು, ಹಂಗಾಗಿ ತುಂಬಾ ಅನುಕೂಲ. ಬೆಳೆಗಳ ಬಗ್ಗೆ ಎಲ್ಲ ತಿಳ್ಕೊಂಡ್ರಿ ನೀವು? ಹಾ ಸರ್. ಕೀಟ ರೋಗ ಏನಾದ್ರು ಬಂದ್ರೆ ಈ ಸಾವಯವ ಮೂಲದ ಕೀಟನಾಶಕಗಳು ಅದೆಲ್ಲ ಬಳಸೋದುಂಟ? ಹ್ಞೂ ಸರ್, ಅದೇ ಬೇವಿನ ಸೊಪ್ಪು ಅದೆಲ್ಲ, ಆಮೇಲೆ ಬೇವಿನ ಚಕ್ಕೆ ಆತರ ಎಲ್ಲ ನಾವೇ ಟ್ರಯಲ್ ಮಾಡಿಸ್ ಹೊಡೆದಿದ್ವಿ ಸರ್. ಅದೇ ಕೋಳಿ ಮೊಟ್ಟೆನೂ ಮತ್ತೆ ಪಾಮ್ರಜನೂ ಅದೊಂದ್ಸಲ ಹೊಡೆದಿದ್ವಿ, ಚೆನ್ನಾಗ್ ಬಂತು ಸರ್. ಅದು ರಾಸಾಯನಿಕ ಏನ್ ಬಳಸ್ತಿಲ್ಲ ಸರ್. ಈ ತರ ನೀವು ನಿರ್ವಹಣೆ ಮಾಡ್ತಾ ಇದ್ದೀರಿ. ತರಕಾರಿ ಬೆಳೆಗಳಲ್ಲಿ ಏನ್ ಬೆಳೆ ಬೆಳಿತೀರಿ ನೀವು, ಏನೆಲ್ಲ ಬೆಳೆದಿದ್ದೀರಿ, ಮತ್ತೆ ಅದಕ್ಕೆ ಮಾರುಕಟ್ಟೆ ವ್ಯವಸ್ಥೆ ಹೆಂಗೆ? ಮಾರ್ಕೆಟ್ ಕೇರ್ಪಿಡೆಗೆ ಹೋಗ್ಬೇಕು ಸರ್. ನೀವು ಅಥವಾ ನಿಮ್ ಮನೆಯವ್ರು ತಗೊಂಡ್ ಹೋಗ್ತಾರೆ? ಅದ್ ಪರವಾಗಿಲ್ಲ, ಲಾಭದಾಯಕ ಅಂತ ಅನ್ಸುತ್ತೆ. ಅಂದ್ರೆ ಮೈಸೂರ್ ರೇಟ್ಗೆ 2 ರೂಪಾಯಿ ಕಡಿಮೆ ಕೊಡ್ತಾರೆ, ಮೈಸೂರ್ಗೆ ನಾವು ಹೋಗೋಷ್ಟೊಳಗೆ 2 ರೂಪಾಯಿ ಖರ್ಚು ಬಂದೇ ಬರುತ್ತಲ್ವಾ, ಹಂಗಾಗಿ ನಾವ್ ಇಲ್ಲೇ ಸೇಲ್ ಮಾಡೋದೇನೆ. ಒಟ್ಟಾರೆ ವರ್ಷ ಇಡೀ ಕಾಸು ಓಡಾಡ್ತಿರುತ್ತೆ ಸರ್. ನಿಮ್ ಕೈಲಿ ಜಾಸ್ತಿ ಓಡಾಡುತ್ತೋ ಯೋಗೇಶ್ ಅವ್ರ ಕೈಲಿ ಇರುತ್ತ? ಎಲ್ಲ ಅವ್ರದೇನೆ ಸರ್. ಹೌದಾ? ಈಗ ತಗೊಂಡೋಗ್ ಸೇಲ್ ಮಾಡೋರು ಅವ್ರೇ ತಾನೆ, ಅವ್ರ ಕೈಲಿ ಇರ್ತಾರೆ ದುಡ್ಡಿರ್ಬೇಕು. ಐಡಿಯಾಗಳು ಕೊಡೋದು ನೀವಾ? ಹಾ ಸರ್, ಅದಕ್ಕೆ ಮಾತ್ರ ನಾನೇ ಬಲವಂತ ಮಾಡಿ ಮಾಡಿಸ್ಬೇಕು ಜಾಸ್ತಿ. ಒಟ್ಟಿನಲ್ಲಿ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಹಾ ಸರ್. ಒಬ್ಬ ಹೆಣ್ಮಗಳಾಗಿ ಒಂದು ಕುಟುಂಬದಲ್ಲಿ ಕೃಷಿಯಲ್ಲಿ ಹೆಣ್ಮಕ್ಳು ಎಷ್ಟು ಮಟ್ಟಿಗೆ ಭಾಗವಹಿಸಿದ್ರೆ ಅನುಕೂಲ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಮಾಡ್ಬೋದು ಸರ್, ಗಂಡು ಮಕ್ಳಿಗಿಂತ ಹೆಣ್ಮಕ್ಳು ಅದಕ್ಕೆ ಶ್ರಮ ತಗೊಂಡ್ರೆ ಸರ್ ಮಾಡ್ಬೋದು. ಗಂಡಸ್ರಿಗಿಂತ ಹೆಂಗಸ್ರೇ ತಗೋಬೇಕು ಜವಾಬ್ದಾರಿನ, ಅವ್ರಿಗೆ ಜವಾಬ್ದಾರಿನೇ ತಗೊಳಲ್ಲ. ಮಾಡ್ತಾರೆ ಕೆಲಸ, ನಮ್ಗಿಂತ ಜಾಸ್ತಿ ಅವರೇ ಮಾಡ್ತಾರೆ, ಬಟ್ ಅವ್ರು ಫಸ್ಟ್ ಮಾಡುವಾಗ ಮಾಡಲ್ಲ ಆತರ. ನಾನ್ ಬಲವಂತದಿಂದ ಫಸ್ಟ್ ಮಾಡಿದ್ರೆ ಅವಾಗ ಅವ್ರು ಬರ್ತಾರೆ. ಹಂಗೆ ಈ ಕಾಫಿ ಮೆಣಸೆಲ್ಲ ತರ್ಬೇಕಂದ್ರೆ ನಾನು ತುಂಬಾ ಕಷ್ಟಪಟ್ಟು ತಗೊಂಡ್ ಬಂದೆ, ತಂದಲ್ಲಿ ಮಾಡ್ತಾರೆ, ತರೋವರೆಗೆ ನಾವೇ ಹಿಂಸೆ ಮಾಡಿ ಮಾಡಿಸ್ಬೇಕಷ್ಟೇ. ತರಕ ಐಡಿಯಾ ನೀವು ಕೊಡ್ಬೇಕು. ಹಾ ಸರ್. ಅಂದ್ರೆ ಈ ಕ್ಷೇತ್ರದಲ್ಲಿ ಅದನ್ನು ಚೆನ್ನಾಗಿ ಯಶಸ್ವಿಯಾಗಿ ಬೆಳಿಬಹುದು ಅಂತ ಹೇಳಿ. ಹಾ ಸರ್, ಬಾಳೆ ತುಂಬಾ ಚೆನ್ನಾಗಿತ್ತು ಸರ್, ಅದು ತೋಟಗಾರಿಕೆಯಿಂದಾನೆ ಮಾಡಿದ್ದು. ಮತ್ತೆ ಅಲ್ಲೂ 70,000 ಸಬ್ಸಿಡಿ ಕೊಟ್ರು, ನಮ್ಗೂ ಒಂದು 1.5 ಲಕ್ಷ ಮೇಲೆ ದುಡ್ಡು ಆಗಿತ್ತು ಸರ್. ಅದು ತೆಂಗುನ್ಗೂ ಯೂಸ್ ಆದಂಗಾಯ್ತು ನೀರು, ಬಾಳೆನು ಚೆನ್ನಾಗಿ ಬಂತು, ತೆಂಗಿನ ಗಿಡನು ತಂಪಾದ. ತೆಂಗಿನ ತೋಟದಲ್ಲೇ ಬಾಳೆನು ಹಾಕಿದ್ರಿ? ಈ ಅಡಿಕೆ ಇದೆಯಾ? ಹಾ ಸರ್ ಇದೆ. ಎಷ್ಟು ಸಸಿಗಳಿದೆ? ಗಿಡಗಳು ಎಷ್ಟಿದೆ ಅಂತ ತೆಗಾಕಿಲ್ಲ ಸರ್. ಇನ್ನು ಈ ಸಸಿಗಳನ್ನ ನೀವೇ ಮಾಡ್ಕೊಳ್ಳುವಂಥದ್ದು, ಕಾಳು ಮೆಣಸು ಆಗ್ಬೋದು, ಕಾಫಿ ಆಗ್ಬೋದು, ಆ ಥರದ ಏನಾದ್ರು ಪ್ರಯತ್ನ ಮಾಡಿದ್ದೀರಾ ನೀವೇ ಸಸಿ ಎಬ್ಸುವಂಥದ್ದು? ಇವಾಗ ಹಾಕಿದೀವಿ ಸರ್ ಆಲ್ರೆಡಿ, ಒಂದು 4,000 ಗಿಡ ಹಾಕಿದ್ದೀವಿ. ಯಾವುದು? ಅಡಕೆನ, ಮೊಳಕೆ ಬಂದಿದೆ. ನೀವೇ ತಂದ್ರೆ ಅದನ್ನ? ಹಾಂ ಸರ್. ಕಾಫಿನೂ ನಮ್ದೇ ಆಗುತ್ತೆ, ಬಟ್ ಆ ಬಿತ್ತನೆ ಬೇಡ ಅಂದ್ಬಿಟ್ಟು ನಾವು ಹೊಸ್ದಾಗ ತಗೊಂಡು ಬಂದಿರೋದು ಅಷ್ಟೇ. ಅದರಿಂದ ನಿಮಗೆ ಆದಾಯ ಬರುವಂತ ಸಾಧ್ಯತೆ ಇದೆ ಸರ್? ಇದು ಒಂದು ಗೋಟ್ಗೆ 3 ರೂಪಾಯಿ, ನಾವು ಬೆಳೆಸಿದ್ರೆ 25 ರೂಪಾಯಿ ಒಂದು ಗಿಡಕ್ಕೆ, 25 ರೂಪಾಯಿ 40 ರೂಪಾಯಿ, ಹಂಗಾಗಿ ಅದೇ ಬರುತ್ತೆ. ಸುಮಾರು ಜನ ಬಂದು ತಗೊಂಡೋಗ್ತಾರೆ? ತಗೊಂಡೋಗ್ತಾರೆ ಸರ್. ನಮ್ದು ಹಳೆ ಮರ ಆಗಿದೆ ಅಲ್ವಾ, ಇವಾಗ ತೆಂಗು ಎಲ್ಲ ಹಾಕ್ತಿವಿ. ಒಳ್ಳೆಯದು. ಈಗ ಯೋಗೇಶ್ ಅವ್ರನ್ನು ಮಾತಾಡಿಸಿ ಇನ್ನೊಂದಿಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಯೋಗೇಶ್, ನೀವು ಕೆ ಆರ್ ನಗರ ತಾಲೂಕಿನವರು, ಮೂಲತಃ ಈ ಊರಿಗೆ ಅಳಿಯ ಆಗಿ ಬಂದ್ರಿ ಅಲ್ವಾ? ಮನೆ ಅಳಿಯ ಆಗಿ ಬಂದ ಮೇಲೆ ಇರುವಂತಹ ಕೃಷಿಯನ್ನ ಅಭಿವೃದ್ಧಿ ಮಾಡುವಂತ ಜವಾಬ್ದಾರಿನೂ ನಿಮ್ಗಾಯ್ತು. ಹೇಳಿ, 21 ವರ್ಷಗಳಲ್ಲಿ ಏನೆಲ್ಲ ಬದಲಾವಣೆಗಳನ್ನ ಈ ಕ್ಷೇತ್ರದಲ್ಲಿ ನೀವು ಮತ್ತೆ ರಾಧಾ ಅವ್ರು ಮಾಡೋದಕ್ಕೆ ಸಾಧ್ಯ ಆಗಿದೆ ಸರ್? ಅವೆಲ್ಲ ಸ್ವಲ್ಪ ಬರಗಾಲ ಜಾಸ್ತಿ ಇತ್ತು. ಈಗ 15 ವರ್ಷದಿಂದ ಬೋರ್ ಹಾಸ್ಕೊಂಡು ಕೃಷಿ ಮಾಡಿದ ಮೇಲೆ ಸ್ವಲ್ಪ ಎಲ್ಲ ವ್ಯವಹಾರಗಳೆಲ್ಲ ಅಲ್ಲೆಲ್ಲೇ ಸೆಟ್ಲಾಗಿ ಸುಮಾರು ಮೇಲ್ಮೇಲೆ ಬತ್ತ ಆಡು ಕುರಿ ಕಟ್ಕೊಂಡು ಇಲ್ಲ ತೀಸ್ಕೊಂಡು ಒಂದು 2-3 ಮಾಡ್ಕೊಂಡು ಅದ್ರಲ್ಲಿ ಆದಾಯ ಮಾಡ್ಕೊಂಡು 2 ಬೋರ್ ಹಾಸ್ಕೊಂಡು ಬಾಳೆ ತೆಂಗು ಎಲ್ಲ ಇಟ್ಕೊಂಡು ಸ್ವಲ್ಪ ಮೇಲೆ ಬಂದು ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ. ಈಗ ಭತ್ತ, ತೆಂಗು, ಅಡಿಕೆ, ಮೆಣಸು, ಕಾಫಿ, ತರಕಾರಿ ಇದ್ರೆ ತರಕಾರಿ ಎಲ್ಲ ಬೆಳೀತಿದ್ದೀವಿ. ಭತ್ತನೂ ಈಗಲೂ ಬೆಳೀತಾ ಇದ್ದೀರಿ? ಸುಮಾರು 1.5 ಎಕರೆ ಇವಾಗಲೂ ಬೆಳೀತಾನೆ. ಹೇಳಿ, ಭತ್ತದ ಬೆಳೆಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ನಿರ್ವಹಣೆ ಮಾಡ್ತೀರಿ, ಯಾವ್ದು ಬೆಳೆದಿದ್ರಿ, ಭೂಮಿ ಸಿದ್ಧತೆ ಹೆಂಗ್ ಮಾಡ್ಕೋತೀರಿ, ಎಷ್ಟು ಬೆಳೆ ತೆಗಿತೀರಿ? ಸರ್, ವರ್ಷಕ್ಕೆ 2 ಬೆಳೆ ತೆಗಿತೀವಿ. ಅದನ್ನ ಚೆನ್ನಾಗಿ ಉತ್ತಿ 4 ಕುಳ ಉಳಿಸ್ಬಿಟ್ಟು ಗೊಬ್ಬರ ನಾವೇ ಮಾಡ್ಕೊಂಡು ದನಿ ಗೊಬ್ಬರದಲ್ಲಿ. ಏನು ನೀವು ಸೀಮೆ ಗೊಬ್ಬರ ಏನು ಹಾಕಲ್ಲ ಜಾಸ್ತಿ, ನಾವು ಒಂದು 20 ಕೆಜಿ ಹಾಕ್ತೀವಿ ಅಷ್ಟೇ. ಇನ್ನೆಲ್ಲ ದನಿ ಗೊಬ್ಬರನೇ ಹಾಕೋದು. ದನಿ ಗೊಬ್ಬರ ಹಾಕ್ಬಿಟ್ಟು ಚೆನ್ನಾಗಿ ಉಳುಮೆ ಮಾಡಿ ಅದನ್ನು ಒಂದು 20-25 ದಿವಸ ಪೈರು ಇಟ್ಕೊಂಡು 1 ಎಕರೆಗೆ 40 ಮೂಟೆ ಅಷ್ಟು ಬೆಳಿತೀವಿ. 30-32 ಕ್ವಿಂಟಲ್ ಬತ್ತದೆ ಸರ್ ಅದು. ಭತ್ತದಲ್ಲಿ ಏನು ಲಾಸ್ ಬರಲ್ಲ, ರಾಗಿಲೂ ಲಾಸ್ ಬರಲ್ಲ. ಇವಾಗ ಆಲ್ರೆಡಿ ನಾವು 35 ಕ್ವಿಂಟಲ್ ಗಂಟ ಬೆಳೆದಿದ್ದೀನಿ 1 ಎಕರೆಗೆ. 1 ಎಕರೆ 35 ಕ್ವಿಂಟಲ್ ಬೆಳೆದ್ಬಿಟ್ಟು ಹೊಸ ತಳಿ ಅಂದ್ಬಿಟ್ಟು ಚೇತನ್ ಅಂತ ಹಾಕಿದ್ದೀವಿ ವರ್ಷ. ಅದನ್ನು 30 ಬೆಳೆದು ಮಾರಾಟ ಮಾಡ್ಬೇಕಾದ್ರೆ ನಾವೇ ಮಾರ್ಕೆಟ್ಗೆ ಬಿಡ್ತಾಯಿದ್ದೀವಿ. 1,850 ರೂಪಾಯಿ ಕೊಟ್ಟಾರೆ. ಇನ್ನೊಂದು 5 ರೂಪಾಯಿ ಜಾಸ್ತಿ ಆಯ್ತಲ್ಲ ಅದು. ಅಷ್ಟು ಕೊಡ್ತಿದ್ದಾರೆ ಈಗ ಮಾರ್ಕೆಟ್ ರೇಟ್ ಅಲ್ಲಿ. ನಾವು ರೈತರಿಗೆ ಬೇರೆ ಕೊಡ್ತೀವಿ ಅಂದ್ರೆ 1,100 ರೂಪಾಯಿ ಕೊಡ್ತೀವಿ, 1,800 ರೂಪಾಯಿ ಕೊಡ್ತಾರೆ ಅಷ್ಟೇ ಸರ್. ನಿಮ್ಗೆ 1,850 ರೂಪಾಯಿ ಸಿಕ್ಕಿದೆ ಅಷ್ಟು ರೇಟ್ ಇವಾಗ. ಅದಕ್ಕೆ ನಮ್ಮ ಭತ್ತದ ಇದಕ್ಕೆ ಸಾಲ ಎಲ್ಲ ಅಂದ್ಬಿಟ್ಟು ನಾವು ಇನ್ನೂ ಸಿ ಭತ್ತ ತಗೊಂಡು ನಮ್ಮ ದುಡ್ಡಿಗೆ ಖರೀದಿ ಮಾಡ್ಕೊಂಡು. ರಾಗಿ ಎಷ್ಟು ಬೆಳೆದಿದ್ರಿ? ರಾಗಿ ಒಂದು 20 ಕ್ವಿಂಟಲ್ ಬೆಳೆದಿದೆ ಅಷ್ಟೇ ಸರ್. ಈ ಸಲ ಒಳ್ಳೆ ರೇಟ್ ಸಿಕ್ತು. ಹಾಂ, ರೇಟ್ ಸಿಕ್ತು. ರಾಗಿಗೆ ಜಾಸ್ತಿ ಇದೆ. ರಾಗಿಗೆ 3,800 ರೂಪಾಯಿ ಸರ್. ರಾಗಿಯನ್ನು ನಿರಂತರವಾಗಿ ಒಂದು ಬೆಳೆ ಬೆಳಿತೀರಾ? ಹಾಂ, ರಾಗಿ ಯಾವಾಗ ಬೇಕಾದ್ರೆ ಬೆಳಿಬೋದು ಸರ್. ನಾವು ರಾಗಿ ಜಾಸ್ತಿ ಇಷ್ಟಪಡ್ತಾರೆ, ಒಂದು 20 ಕ್ವಿಂಟಲ್ ಬೆಳಿತೀವಿ ಸರ್. ಭತ್ತದ ಬೆಳೆಗೆ ಸಂಬಂಧಪಟ್ಟ ಹಾಗೆ ಗೊಬ್ಬರ ಏನ್ ಬಳಕೆ ಮಾಡ್ತೀರಿ? ಅದರಲ್ಲಿ ಸಾವಯವ ಗೊಬ್ಬರ ಜಾಸ್ತಿನಾ ರಾಸಾಯನಿಕ ಗೊಬ್ಬರ? ಇಲ್ಲ ಸರ್, ಅದು ಜಾಸ್ತಿ ದನಿ ಗೊಬ್ಬರನ ಹಾಕ್ಬೇಕು ಸರ್. ಸಾವಯವ ಗೊಬ್ಬರ ಹಾಕಿದ್ರೆ ಸುಟ್ಟೋಯ್ತದೆ, ಜಾಸ್ತಿ ಬರಲ್ಲ, ಜಳ್ಳಾಯ್ತದೆ, ಭತ್ತದಲ್ಲಿ ಅಕ್ಕಿಲಿ ಬನಿ ಇರಲ್ಲ. ಅದರಿಂದ ಏನು ಪ್ರಯೋಜನಕ್ಕೆ ಬರಲ್ಲ ಸರ್. ಅದು ಕೃಷಿ ಖರ್ಚು ಕಡಿಮೆ ಆಗುತ್ತೆ, ಖರ್ಚು ಕಮ್ಮಿ ಆಗುತ್ತೆ. ಗೇಯಬೇಕು ಚೆನ್ನಾಗಿ ಗೇಯಲ್ಲ, ಎಲ್ಲ ಟ್ರಾಕ್ಟರ್ ಉಳಿಸ್ತಾರೆ, ಆರು ಮಾಡಿಕೊಂಡು ಉತ್ತರದಲ್ಲಿ ಅನುಕೂಲ ಐತೆ. ಈಗ ಊರೆಲ್ಲ ಹುಡುಕಂಡ್ರೆ ಎರಡು ಜೊತೆ ಆರು ಸಿಕ್ಕಲ್ಲ ಸರ್. ಈಗ ನಿಮ್ಮ ಹತ್ರ ಎಷ್ಟಿದೆ ಎತ್ತುಗಳು? ಎತ್ತುಗಳು ಒಂದ್ ಜೊತೆ ಒಬ್ಬನೇ ಸಹ ಉಳೋದು, ಒಂದ್ ಜೊತೆ ಎತ್ಕೊಂಡ್ಬಿಟ್ಟಿದೀವಿ ಸರ್. ಒಂದು 62,000 ರೂಪಾಯಿ ನಸ್ಕೊಳ ಎತ್ಕೊಂಡ್ಬಿಟ್ಟಿದೀವಿ. ಎತ್ತು ಗಾಡಿ ಎಲ್ಲ ಐತೆ ನಮ್ಮ ಹತ್ರ, ಟ್ರಾಕ್ಟರ್ ಪಕ್ಕ ಸಹ ಎತ್ತು ಗಾಡಿ ಅವೇ. ಅವ್ರಿಗೆ ಆರಂಭ ಇವತ್ತು ಉತ್ತಿ ಮಾಡ್ತಾರೆ ನಾನು. ಹಾಗೆ ನೀವು ಈಗಲೂ ಇವರು ಉತ್ತೆ ಮಾಡ್ತಾರೆ ಸರ್. ಅದೇನಿಲ್ಲ ಸರ್, ನಾವು ಇವತ್ತರೆಗೂ ಅದೇನು ಅದಿದು ಔಷಧಿ ಎಲ್ಲ ಕೊಳೆ ಹಾಕೊಂಡು ಹಾಲು ಮಜ್ಜಿಗೆ ಎಲ್ಲ ಕೊಳೆ ಹಾಕಬಿಟ್ಟು ಅದನ್ನೇ ಔಷಧಿ ಅಂತ ಪ್ರೇಮ್ ಮಾಡ್ತಾ ಇದೀವಿ. ನಾವು ಇವತ್ತರೆಗೂ ನಾವು ಮೆಡಿಕಲ್ ನಿತ್ಯ ಸ್ಟೋರ್ ಹೋಗಿ ತರಲ್ಲ. ನಾವು ಅದನ್ನೇ ಸಹಾಯಕ್ಕೆ ಇದನ್ನ ಮಾಡ್ಕೊಂಡು ಒಂದು 15-20 ದಿವಸ ಕೊಳಿಸ್ಕೊಂಡು 20 ದಿವಸ ಕೊಳಿಸ್ಬಿಟ್ಟು ಅದನ್ನೇ ಔಷಧಿ ಪ್ರೇಮ್ ಮಾಡ್ತೀವಿ ಸರ್. ಎಲ್ಲಾನು ಸೋಸ್ಕೊಂಡು ಇಲ್ಲೇ ಸರ್ ನಮ್ಮ ಅನುಭವ ಅಷ್ಟೇ. ನಾವು ಎಲ್ಲೂ ಕಲಿಯಕ್ ಹೋಗಿ ಸರ್, ನಮ್ಮ ಅನುಭವ ನೋಡ್ಕೊಂಡು ಹಿಂಗ್ ಬೆಳಿಬೋದಲ್ಲ ಅಂದ್ಬಿಟ್ಟು ನಮ್ಮ ಆದಾಯಕ್ಕೆ ಒಟ್ಟಿನಲ್ಲಿ ಲಾಸ್ ಬರ್ಬಾರ್ದು. ಮುಂದೆ ಖರ್ಚು ಜಾಸ್ತಿ, ಮಕ್ಳು ಓದಿಸ್ಬೇಕು, ಖರ್ಚಲ್ಲಿ ಬೇರೆ ಕೊಟ್ಟು ಸಾಲಕ್ ಹೋದ್ರೆ ಇಲ್ಲ ಕೂಲಿ ಹೋಗ್ಬೇಕು. ಕೂಲಿ ಕೊಟ್ರೆ 300 ರೂಪಾಯಿ ಕೂಲಿ ಕೊಡ್ತಾರೆ ಸರ್. ನಾವೇನ್ ಮಾಡಕ್ಕಾಯ್ತದೆ 300 ರೂಪಾಯಲ್ಲಿ? ನಾವೇ 4 ಜನ ಕರ್ಕೋಬೋದಲ್ಲ ಡೈಲಿ ಭೂಮಿ ಮಾಡಿಕೊಂಡು ಅನ್ನೋ ಉದ್ದೇಶಕ್ಕೆ ನಾವು ನಮ್ ಸ್ವಂತ ಬುದ್ಧಿಯಿಂದ ನಾವು ಮಾಡ್ತಾ ಇರೋದು. ಮದುವೆ ಮಾಡಿದ್ರೆ ಸರ್ ಒಂದ್ ಮನೆ ಕಟ್ಟಿದೀವಿ, ಹಳೆ ಮನೇಲಿ ಇದ್ದೋ, ಇವಾಗ ಒಂದ್ ಮನೆ ಕಟ್ಟಿದೀವಿ, ಮಕ್ಳು ಮದುವೆ ಮಾಡಿದೀವಿ, ಆಮ್ಯಾಕೆ ಎರಡು ಜನ ಮಕ್ಳು ಓದ್ತಿದಾರೆ. ಖುಷಿ ಇದೆ ನಿಮಗೆ? ಎಲ್ಲ ಖುಷಿ ಇದೆ. ನಾವೇನು ಓದಕ್ ಹೋಗಿಲ್ಲ ಏನಿಲ್ಲ. ಅವರು ಈ ಕುಟುಂಬಕ್ಕೆ ಬಂದ್ಮೇಲೆ ಈ ಊರಿನಲ್ಲಿ ಈ ಹೊಸ ಬೆಳೆಗಳನ್ನ ನೀವು ಬೆಳೆದಿದ್ದೀರಿ ಆಗ್ಬೋದು ಇದೆಲ್ಲ, ಆ ಬಗ್ಗೆ ಏನ್ ನಿಮ್ಮ ಅನುಭವ? ಸರ್ ಅದು ಹೊಸ ತಳಿ ಅಂದ್ಬಿಟ್ಟು ಬರ್ತೋ ಇಲ್ಲ ಅಂದ್ಬಿಟ್ಟು ಟ್ರಯಲ್ ಒಂದಪ್ಪ ಆಗಿದ್ದು, ಅದನ್ನ ಬೆಳೆ ಬತ್ತು ನಾವೇ ಬೆಳೆ ಬಿಡೋದು ಜಾಸ್ತಿ ಅಂದ್ಬಿಟ್ಟು ಉದ್ದೇಶಕ್ಕೆ ತರ್ಸ್ಬಿಟ್ಟು ಇವಾಗ ಆಗಿದೀವಿ ಸರ್. ಬೆಳೆ ಚೆನ್ನಾಗಿ ಬರ್ತದೆ, ನಮ್ಮ ನೋಡ್ಕೊಂಡು 16 ಜನ ಮಾಡ್ತಾರೆ. ಫಸ್ಟ್ ಮಾಡೋದು ನಾವು ಅಂದ್ಬಿಟ್ಟು ಮಾಡಿರೋದು ಸರ್. ಹಸ್ಕೊಳ್ ಕಟ್ಬೇಕಾರ ಅಷ್ಟೇ ಸರ್, ಫಸ್ಟ್ ಹಸ್ಕೊಳ್ ಕಟ್ಬೇಕು ಅಂದ್ಬಿಟ್ಟು ಕಟ್ಟಾದ್ಮೇಲೆ ನಾವು ಕಟ್ಟದ್ಮೇಲೆ ಎರಡು ಹಸ್ಕೊಳ್ಳ ನಾವು ಎಲ್ಲ ಊರೆಲ್ಲ ಕಟ್ಟದೆ ಇವತ್ತೊಂದು ಎಲ್ಲ ನಿಮ್ಗೆ ನೋಡಿ ಎಲ್ಲ ಇವತ್ತು ಹಂಗೆ ಹೀಗೆ ಕಾಪಿನ ಟೀನ ಯಾರು ಇಲ್ಲ. ಮುಂದೆ ಸರಿ ಒಳ್ಳೆ ಇಳುವರಿ ಒಂದು 70-80 ಸಾವಿರ ಒಂದು ಲಕ್ಷ ಬತ್ತು ಅಂದ್ರೆ ಆಗ ಮುಂದೆ ಸರಿ ಎಲ್ಲ ಆಗ್ತಾರೆ ಸರ್. ಅದು ಇದೇ ಒಂದು ಮೆಣಸು ಗಿಡದಲ್ಲ 1 ಕೆಜಿ ಮೆಣಸು ತೆಗೆದ್ರಂತಲ್ಲ. ಹಾ ಸರ್ ಇಲ್ಲ ಸರ್, ನಾನೇ ಬಿಡಿಸಿ ಮಾರಾಟ ಬಂದೆ ಒಂದು 10-12 ಕೆಜಿ ಮೀನು ತಗೋತು 750 ರೂಪಾಯಿ ಸರ್ ರೇಟು. ಖುಷಿ ಆಯ್ತು? ಹಾ ಅವತ್ತು ಖುಷಿ ಆಯ್ತು. ಅವತ್ತಿಂದ ನಾವು ಜನಗಳಿಗೂ ಕೊಡ್ತೀವಿ, ನಾವು ಮನೆಗೆ ಹೊಡಿಕೀವಿ. ಇವರು ಒಂದು 500 ರೂಪಾಯಿ ಮಾರ್ತಿರ್ತೇವೆ ಒಂದೇ ಗಿಡದಲ್ಲಿ. ಇವಾಗ 100 ಗಿಡ ಹಾಕಿದೀವಿ. ಎಲ್ಲಿ ತಂದ್ರಿ ಸಸಿಗಳನ್ನೆಲ್ಲ? ಅದೇ ಗೋಣಿಕೊಪ್ಪಿಂದ ಸರ್. ಈ ತೆಂಗು ಏನು ಇಳುವರಿ ಬರುತ್ತೆ ಸರಾಸರಿ? ಸರಾಸರಿ ಸರ್ ಒಂದು ತೆಂಗಿನ ಮರದಲ್ಲಿ ಒಂದು ವರ್ಷಕ್ಕೆ 300 ರೂಪಾಯಿ ಬರುತ್ತೆ ಸರ್. ಒಂದ್ ತೆಂಗಿನ ಮರದಲ್ಲಿ ಒಂದ್ ತೆಂಗಿನ ಮರ 300 ರೂಪಾಯಿ ಬರ್ತದೆ ಸರ್. ಈಗ ಖರ್ಚು ಎಷ್ಟು ಬರುತ್ತೆ, ಅವಳ ನಿರ್ವಹಣೆ ಎಲ್ಲ ಹೆಂಗೆ? ಅದನ್ನೇ ಸರ್ ತೆಂಗಿನ ವರ್ಗಿಂಗ್ ಖರ್ಚು ಸರ್ ಮಾಡೋ ಹೆಂಗ್? ಇಲ್ಲಿ ಬಿಸ್ನೆಸ್ ಬೆಳಿತೀವಿ, ತರಕಾರಿ ಬೆಳಿತೀವಿ ಒಳಗಡೆ, ಅದಕ್ಕೆ ತೆಂಗಿನ ಮರ ಖರ್ಚು ಬರೋಲ್ಲ. ಅದನ್ನೇ ನಾನು ಹೇಳಕ್ ಹೊರಟಿದ್ದು, ಮಿಶ್ರ ಬೆಳೆ ತೆಂಗಿನ ತೋಟದಲ್ಲಿ ಎಷ್ಟೆಲ್ಲ ಬೆಳೆಗಳನ್ನ ನಾವು ನಿಮ್ಮ ಕ್ಷೇತ್ರದಲ್ಲಿ ನೋಡ್ಬೋದು ಸರ್. ನೋಡಿ ಸರ್, ಒಳಗಡೆ ಶುಂಠಿ ಹಾಕಿದೀನಿ, ಒಳಗಡೆ ಮಾಮೂಲು ಹಸಿ ಮೆಣಸಿಗೆ ಹಾಕಿದ್ದೆ ಅದನ್ನ ಬೆಳ್ಕೊಂಡು ಶುಂಠಿ ಹಾಕಿದೀವಿ, ಕಾಫಿ ಅದೆ, ತಂಗೈತೆ. ಈಗ ಅಡಿಕೆ ಗಿಡ ನೆಡ್ತೀವಿ, ಒಳಗಡೆ ತಂಗ ಅಡಿಗೆ ಕಾಫಿ ಅಡಿಕೆ ತಂಗ ನೋಡಿ ಅರ್ಧ ಅಡಿಕೆ ಹಾಕ್ತೀವಿ. ಸುತ್ತ ಬಾಳೆ ಹಾಕಿದೀನಿ, ಸುತ್ತ ಸಿಲ್ವರ್ ಗಿಡ ಹಾಕಿದೀನಿ, ತ್ಯಾಗದ ಗಿಡ ಹಾಕಿದೀನಿ. ಎಲ್ಲ ಆದಾಯ ಇಲ್ಲ ಸರ್, ಆದಾಯ ಬರೋಂತ ದಿವಸ ಅದು ಒಂದಲ್ಲ ಒಂದು ಆದಾಯ ಬರ್ತಾನೆ ಇರುತ್ತೆ. ಲಾಸ್ ಏನ್ ಬರಲ್ಲ ಸರ್, ಅದು ಎಲ್ಲ ಆದಾಯ ಬರೋಂತದ್ದು. ಈಗ ಒಂದ್ ಬೋರ್ ಅಲ್ಲಿ ಇಷ್ಟೆಲ್ಲ ಮಾಡಕ್ ಆಗತ್ತಾ ಸರ್? ನೋಡಿದ ಒಂದೇ ಬೋರ್ ಇರೋದು ನಮ್ದು. ಒಂದ್ ಬೋರ್ ಅಲ್ಲಿ ಒಂದು 300 ಪೈಪ್ ಉಣಿದೀವಿ ನಾವು, ಹೆಚ್ಚು ಕಮ್ಮಿ ಇಡೀ ಜಮೀನ್ಗೆಲ್ಲ ಪೈಪ್ ಉಣಿದೀವಿ ಸರ್. ಮನೆ ತಾವ್ ಬೋರ್ ಇರೋದು, ಮನೆ ತಾವಿಂದ ಎಲ್ಲ ತಾವ್ ಕಳಸ ಕೊಟ್ಕೊಂಡು ನಮ್ ಹೆಣ್ಮಕ್ಳು 1.5 ಕಿಲೋಮೀಟರ್ ಬರ್ತದೆ ಸರ್. 1.5 ಕಿಲೋಮೀಟರ್ ಪೈಪ್ ಎಳೆದಿದ್ರಿ? ಬೋರ್ ಇರೋದು ಮನೆ ಹತ್ರ, ಮನೆ ಹತ್ರ ಬೋರ್ ಇರೋದು. ಇಲ್ಲಿ ಸ್ವಿಚ್ ಹಾಕ್ರೆ ಸಾಕು, ಎಲ್ಲ ತಗ ಎಲ್ಲಿ ಬೇಕಲ್ಲಿ ನಮ್ಮ ಹೆಣ್ಮಕ್ಳು ಹೋಗಿ ತಿರ್ಗತ್ತಾವ ಹಾಲ್ಗಳನ್ನು ತಲೆ ಕಿಚ್ಚಲಂಗಿಲ್ಲ. ಆ ತರ ಸಿಸ್ಟಮ್ ಮಾಡಿಸಿದ್ದೆ ಸರ್. ಹನಿ ನೀರಾವರಿ ಮಾಡ್ಬೇಕಾದ್ರೆ ನಾವೇ ಮಾಡ್ಕೈತೀವಿ ಸರ್. ಇನ್ನು ಸಬ್ಸಿಡಿ ರೇಟ್ಗಳಲ್ಲಿ ಕೊಡಲ್ಲ, ನಾವೇ ಮಾಡ್ಕೈತೀವಿ ಎಲ್ಲನೂ. ಎಲ್ಲ ಕೆಲಸಗಳನ್ನ ನೀವೇ ಮಾಡ್ಕೊಳ್ಳೋದ್ರಿಂದ ಹಣದ ಉಳಿತಾಯ. ಈ ಮಾರುಕಟ್ಟೆಗೂ ನೀವೇ ಹೋಗ್ತಿರಂತಲ್ಲ? ಹೋಗುದು ಸರ್, ಆದ್ರೆ ರೇಟ್ ಕೊಡ್ತೀವಿ. ರೇಟ್ ಕೊಡ್ನಾದ್ರೆ ನಾವೇ ಕುಂತ ಮಾರ್ತೀವಿ ಸರ್. ನಾವು ಆ ತರ ಲೋಕಾಚಾರ ನಮ್ದು. ತರಕಾರಿ ಎಲ್ಲ ಆತರ ತಕ್ಕಡಿ ತಗೊಂಡೋಗಿರ್ತೀವಿ, ಅವ್ರ ರೇಟ್ ನಮ್ ಕೊಡಿಲ್ಲ ಅಂದ್ರೆ ನಾವು ಕುಂತ ಮಾರ್ತೀವಿ ಸರ್. ಈ ಯೋಗೇಶ್ ಅವರು ಬೆಳೆ ರೆಡಿ ಆಯ್ತು ಅಂತಿದ್ದಂಗೆ ತರಕಾರಿ ಜೊತೆ ಒಂದ್ ತಕ್ಕಡಿ ತಕ್ಕಡಿ ಜೊತೆಲ್ಲೇ ತಗೊಂಡೋಗ್ತೀನಿ ಸರ್. ಕೊಟ್ರೆ ಕೊಡಿ, ಕೊಡ್ತಾರ ನಾ ಕುಂತ ಮಾರ್ತೀನಿ ಅಂತ ಹೇಳ್ತೀನಿ ಅವ್ರ ಬೇರೆ ಅಷ್ಟೇ. ಎರಡಕ್ಕೂ ರೆಡಿ ಇರ್ತೀವಿ? ಎರಡಕ್ಕೂ ರೆಡಿ ಸರ್. ಹೆಚ್ಚು ಕಾಸು ಮಾಡಿರುವಂತ ಬೆಳೆ ಯಾವ್ದು ನೀವು? ಹೆಚ್ಚು ಕಾಸು ಅಂದ್ರೆ ಇಲ್ಲ ತಿಳ್ಕೊಳ್ಳಿ ಸರ್. ಇಲ್ಲ ದಿವಸನಲ್ಲಿ ಒಂದು ತಿಂಗಳಿಗೆ ಒಂದು 50 ಸಾವಿರ ಗಂಟ ಮಾಡ್ಬಿಡ್ತಿದ್ವು. ಇವಾಗ ಕಮ್ಮಿ ಆಗಲ್ಲ ಸರ್, 50 ಸಾವಿರ ಕಂಡ್ಬಿಡ್ತೀವಿ. ಅದು ಆದೇ ಚೆನ್ನಾಗಿದೆ ಸರ್. ಖರ್ಚಿಲ್ಲ, ಹಸರು ಹಾಕ್ತೀವಿ ನಾವು. ತಿಂಡಿ ಹಾಕಲು ಜಾಸ್ತಿ ಆಗ್ತಿಲ್ಲ, ಹಸರು ಚೆನ್ನಾಗಿ ಬೆಳಿತೀವಿ. ಎನಿ ಟೈಮ್ ಹಸರು ತಿಂತವೆ. ಅದು ತಿಂಡಿ ಉಳಿತಾಯ ಮಾಡಿದ್ರೆ ಹಾಲು ಈಗ 10 ಲೀಟರ್ ಬರೋದು, ಚೆನ್ನಾಗಿ ತಿಂಡಿ ಕುಡ್ಕೋದ್ರೆ ಈಗ 15 ಲೀಟರ್ ಬರ್ತದೆ. ಅದ್ರ ಮೇವು ನೀವೇ ಬೆಳಿ? ಮೇವು ನಾವೇ ಬೆಳಿತೀವಿ ಸರ್. ಹಸರು ಎನಿ ಟೈಮ್ ಹಸರು ಹಾಕ್ತಿರ್ತೀವಿ. ಆ ಉದ್ದೇಶದಿಂದ ಈಗ ಎಮ್ಮೆ ಐತೆ, ಎಮ್ಮೆ ಮನೆ ಮುಡಿಕೆತ್ತೀವಿ. ಮಕ್ಳಿಗೆಲ್ಲ ಬೆಣ್ಣೆ ತುಪ್ಪ ಆಯ್ತದೆ, ನಮಗೆ ಮಜ್ಜಿಗೆ ಕುಡಿಯೋಕೆ ಮಜ್ಜಿಗೆ ಆಯ್ತವೆ. ಬಂದ ನಂಟರುಗಳಿಗೆಲ್ಲ ಮಜ್ಜಿಗೆ ಬಜ್ಜಿ ಆರಾಮಾಗಿ ಕುಡಿಕೊಂಡು ಹೋಯ್ತಾರೆ, ಡಿ ಬಾಯಿ ಕೊಡಲ್ಲ. ಇನ್ನು ಈ ಕುರಿ ಮೇಕೆ ಸಾಕಣೆ? ಅದನ್ನ ಕುರಿ ಮೇಕೆ ಸರ್ ಯಾವಾಗ್ಲೂ ಇದ್ದಿರ್ತವೆ, ಒಂದು 2-3 ಕಟ್ಕೊಂಡಿರ್ತೀವಿ. ಈಗ ದನ್ನಿಂದು ತಿಂಡಿ ಪಂಡಿರ್ತದೆ, ಅದನ್ನ ಮಡ್ಬಿಡ್ತೀವಿ ಲಾಸ್ಟ್ ಅಲ್ಲಿ ತಿನ್ಕೋತವೆ. ಅದು ಒಂದು 6,000-7,000-8,000 ಕತ್ತಂದ್ರೆ ಒಂದು 20 ಸಾವಿರ ಗಂಟ ಟಗರು ಮಾರ್ಕತ್ತೆ. ಸಾಕ್ಬಿಟ್ಟು ಒಂದ್ವರ್ಷಕ್ಕೆ 20 ಸಾವಿರ 15 ಸಾವಿರ ಹೋಯ್ತಾರೆ. ಶೆಡ್ ಶೆಡ್ ಏನ್ ಮಾಡಿಲ್ಲ ಸರ್, ಅದೇ ಹಳೆ ಮನೆಯಲ್ಲೇ ಬೇಜಾನ ಆಯ್ತು. ಮನೇನೆ ಬೇಜಾನ, ಎರಡು ಮನೆ ಒಳಗೆ ಎಷ್ಟು ಜನ ದನ ಕುರಿ ಎರಡು ಕಟಾಕೋದೆ ಸರ್. ಅಷ್ಟು ವಿಶಾಲವಾಗಿದೆ, ವಿಶಾಲವಾಗಿದೆ. ಇನ್ನು ಕೃಷಿ ಹೊಂಡ ಮಾಡಿಸಿದೀರಂತ? ಕೃಷಿ ಹೊಂಡ ಮಾಡಿಸಿದ್ವಿ ಸರ್, ಎರಡು ಮಾಡಿಸಿದ್ದೀವಿ. ಅದರಲ್ಲಿ ನೀರ ತುಂಬ್ಕೋತೀವಿ, ಬೇಕಾದಾಗ ಬಿಡ್ಕೋತೀವಿ, ಬೆಳೆದಾಗ. ವರ್ಷದಲ್ಲಿ ಎಷ್ಟು ತಿಂಗಳು ಆಗುತ್ತೆ ಅಲ್ಲಿ ತುಂಬ್ಕೊಳ್ಳೋ ನೀರು? ಅದು ಬೋರಿನ ನೀರು ಬಿಡ್ತಾ ಇರ್ತದೆ ಸರ್ ಅಲ್ಲಿಗೆ. ಎನಿ ಟೈಮ್ ಯಾವ ಬೇಕಾವ ಬಿಡ್ಕೋಬೋದು ಸರ್. ಆ ಥರ ಇದೆ ನೀರಿನ ವ್ಯವಸ್ಥೆ, ಸಿಸ್ಟಮ್. ನೀರಿನ ವ್ಯವಸ್ಥೆ ಪಕ್ಕ ಹಳ್ಳ ಐತೆ, ಮೋಟ್ರ್ ಅದೆ, ಅದನ್ನ ನೀರಿಲ್ಲ ಅಂದ್ರೆ ಅದರಲ್ಲಿ ಬೆಟಸ್ಕೋತೀವಿ. ಈಗ ನಿಮ್ಮ ಗೊಬ್ಬರ ಏನೆಲ್ಲ ಬೇಕು ಈ ಬೆಳೆಗಳಿಗೆ? ಯಾಕಂದ್ರೆ ಮಿಶ್ರ ಬೆಳೆ ಬೇಸಾಯದಲ್ಲಿ ಇಷ್ಟೆಲ್ಲ ಬೆಳೆಗಳಿರುವಾಗ ಆ ಭೂಮಿಗೆ ಬೇಕಾದಂತ ಗೊಬ್ಬರವನ್ನ ನೀವು ಕೊಡ್ಬೇಕಾಗತ್ತೆ, ಒಳ್ಳೆ ಗೊಬ್ಬರನ. ಅದ್ರ ಖರ್ಚು ವೆಚ್ಚ ಎಲ್ಲ ಹೆಂಗೆ, ಎಷ್ಟು ರಾಸಾಯನಿಕ ಬಳಸ್ತೀರಿ, ಸಾವಯವ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ನಿಮ್ಮಲ್ಲಿ ಎಷ್ಟು ಸಿಗುತ್ತೆ, ಅದಕ್ಕೇನು ವ್ಯವಸ್ಥೆ? ಹ್ಞೂ ಸರ್, ಕೊಟ್ಟಿಗೆ ಗೊಬ್ಬರ ನಾವು ಸುಮಾರು ಒಂದು ಎಕರೆಗೆ 4 ಟ್ರ್ಯಾಕ್ಟರ್ ಇದ್ರು 4 ಟ್ರ್ಯಾಕ್ಟರ್ ಒಂದು ಎಕರೆಗೆ ಹಾಕತ್ತೀವಿ ಸರ್. ತಿರ್ಗಾ ಒಂದು 2 ತಿಂಗಳು ಕೊಡ್ತೀರಿ, ಇನ್ನೊಂದು ಎಕರೆಗೆ ಒಂದು 4 ಟ್ರ್ಯಾಕ್ಟರ್ ಉಣ್ಸ್ಕೊತೀವಿ. ಹ್ಞೂ, ಇಲ್ಲ ತಿಸ್ಕೊಳ್ಳವೆ ಗೊಬ್ಬರ ಆಯ್ತದೆ, ಗೊಬ್ಬರಕ್ಕೆ ತೊಂದರೆ ಇಲ್ಲ, ಹಸ್ಕೊಳ್ಳೋಂಗಿಲ್ಲ, ಗೊಬ್ಬರ ಏನು ಕೊಂಡಂಗಿಲ್ಲ. ನಮಗೆ ತರಗು ಉದುರ್ತದೆ, ಕಾಫಿ ತರಗು ಅದ್ರ ತರಗು ಎಲ್ಲ ಮಾಡಿರ್ತವೆ, ಎಲ್ಲ ಉದುರ್ತದೆ, ಚೆನ್ನಾಗಿ ವ್ಯವಸಾಯ ಹಿಡಿತದೆ, ಉಳುಮೆ ಮಾಡಿದ್ರೆ. ಆ ಉದ್ದೇಶದಿಂದ ಏನು ಗೊಬ್ಬರ ಜಾಸ್ತಿ ಸೀಮೆ ಗೊಬ್ಬರ ನಮಗೆ ಹಾಕಲ್ಲ. ನಾನು ಏನೊಂದು ಎಕರೆಗೆ ಒಂದು ಮೂಟೆ 2 ಮೂಟೆ ಹಾಕಿದ್ರೆ ಅಷ್ಟೇ, ವರ್ಷಕ್ಕೆ ಅಷ್ಟೇ ಅದರಲ್ಲಿ ಅಷ್ಟೇ. ಶುಂಠಿ ಕೃಷಿಯಲ್ಲಿ ಏನು ನಿಮ್ಮ ಅನುಭವ, ಎಲ್ಲಿಂದ ಬಿತ್ತನೆ ತಂದ್ರಿ, ಎಷ್ಟು ಇಳುವರಿ ಬಂದಿತ್ತು, ಏನು ನಿರೀಕ್ಷೆ ಇದೆ? ಸರ್, ನಾವು ಸರಿ ಒಂದು 60 ಕೆಜಿ ಶುಂಠಿ ಹಾಕಿದ್ದೋ, ಬಿತ್ತನೆ ತಂದ್ಬಿಟ್ಟು 300 ರೂಪಾಯಿ ತಂದಿದ್ದೋ ಸರಿ. ಈ ವರ್ಷ ಅದು 1.5 ಎಕರೆ ಬಿತ್ತನೆ ಆಯ್ತು, ಒಂದು ಎಕರೆಗೆ ಒಂದು ಮೂಟೆಯಲ್ಲಿ 20 ಮೂಟೆ ಶುಂಠಿ ಬಿದ್ದಿತ್ತು. ರೇಟ್ ಕಡಿಮೆ ಇದೆ ಅಂತ ಹೇಳ್ತಿದ್ದೀವಿ. ಇವಾಗ ರೇಟ್ ಕಮ್ಮಿ ಇದೆ, 20 ಮೂಟೆ ಶುಂಠಿ ಆಗಿದೆ, ಒಂದು ಇಲ್ಲೇ ಮನೆ ಹತ್ರ ಹಾಕಿದ್ದು, ಒಂದು ಎಕರೆ ಒಂದು ಮೂಟೆಯಲ್ಲಿ 60 ಕೆಜಿ ಮೂಟೆಯಲ್ಲಿ 20 ಮೂಟೆ ಶುಂಠಿ ಬಿದ್ದಿತ್ತು. ಈಗ 1.5 ಎಕರೆ ಅದೇ ಬಿತ್ತನೆ ಹಾಕಿರೋದು ನಾವು. ಬಾಳೆನು ಬೆಳೆದ್ರಂತಲ್ಲ ಅದು? ಬಾಳೆ ಸರ್, ಬಾಳೆ ಕೃಷಿ ಇಲಾಖೆಯಿಂದ ತಗೊಂಡು ನಮಗೆ ಒಂದು 70 ರೂಪಾಯಿ ಸಬ್ಸಿಡಿ ಕೊಟ್ಟಿದ್ರು. ಆ ಸಬ್ಸಿಡಿ ರೇಟ್ ತಗೊಂಡು ಸುದಾ ಒಂದು ಗೊನೆ ಅವರೇ ಬಂದು ಕೃಷಿ ಇಲಾಖೆಯಿಂದ ಫೋಟೋ ಗಿಟೋ ಎಲ್ಲ ನಾವು ನೋಡ್ಕೊಂಡೋದ್ರು, ಒಂದು ಗೊನೆ ಕಮ್ಮಿ ಅಂದ್ರೆ 60-80 ಕೆಜಿ ಗಂಟ ಬಂದಿತ್ತು. ಆ ತರ ಬೆಳೆ ಬೆಳೆದು ಅವ್ರಿಗೆ ತಗೊಂಡು ಕೊಟ್ಟಿದ್ದೀವಿ ನಾವು. ಒಂದು ಆ ರೀತಿ ಬೆಳೆ ಬರಬೇಕಾದ್ರೆ ಏನೆಲ್ಲ ಮಾಡಬೇಕು, ಯಾವ ತರ ಕೃಷಿ ಕ್ರಮ ಮಾಡಬೇಕು? ಸರ್, ಮಾಮೂಲು ತಿಪ್ಪೆ ಗೊಬ್ಬರ ಒಂದೊಂದು ಗಿಡಕ್ಕೆ 2 ಮಂಗ್ರಿ 3 ಮಂಗ್ರಿ ಸುರಿದಿದ್ವು. ಮಾಮೂಲು ಔಷಧಿ ಒಂದು ಟ್ರಿಪ್ ಹೊಡೆದಿದ್ವು. ಮಾಮೂಲು ಇದು ನಾವು ಮಾಡ್ಕೊಳ್ಳೋದೇ ಕೃಷಿ ಔಷಧಿನೇ, ಗೆಡ್ಡೆಗೆಲ್ಲ ಹೋಗ್ಕೊಂಡೋಗಿದ್ವು. ಅಷ್ಟೆಲ್ಲ ಮಾಡಿ ಇನ್ನೇನು ಸೀಮೆ ಗೊಬ್ಬರ ಜಾಸ್ತಿ ಹಾಕಿಲ್ಲ ಸರ್, ಅದಕ್ಕೂ ಏನೋ ಒಂದು 5-6 ಮೂಟೆ ಹಾಕಿದ್ವಿ ಅಷ್ಟೇ. ಚೆನ್ನಾಗಿ ವ್ಯವಸಾಯ ಬಂತು, ಬೆಳೆ ಬಂತು ಸರ್. ಅದೇ ಚೆನ್ನಾಗಿ ಇದ್ರೆ ಹೆಂಗೆ ಏನು ಮಾಡಬೇಕು? ಅದೇ ತಿಪ್ಪೆ ಗೊಬ್ಬರ ಚೆನ್ನಾಗಿ ಬೆಳಿಬೇಕು, ಗುಂಡಿ ಹೊಡೆದು ಅವ್ರ ಹೇಳಿದ ಕ್ರಮದಲ್ಲಿ ನಮ್ಮ ಭೂಮಿ ಹೇಳೋದಕ್ಕಿಂತ ನಮ್ಮ ಮನಸ್ಸಲ್ಲಿ ಇರಬೇಕು. ಬೆಳೆದ್ರೆ ಈ ತರ ಬೆಳೆದ್ರೆ ಹಿಂಗೆ ಬರ್ತದೆ ಗಿಡ, ಅಂತದ್ದು ಬೆಳೆದು ಅದು ದಿನಸ್ಕೊಂಡ್ರ ಆದಾಗ ಭೂಮಿಗೆ ಈ ತರ ಗೊಬ್ಬರ ಹಾಕ್ಬೇಕು ಅಂತ ಗೊತ್ತಾಯ್ತದೆ ನಮ್ಗೆ. ನೀವ್ ಅದೇನೋ ಹೇಳ್ತಿರಲ್ಲ ನೀವೇ, ಆ ಸೊಪ್ಪು ಈ ಸೊಪ್ಪು ಅದನ್ನ ಹೇಳಿದ್ವು, ಅದನ್ನ ಔಷಧಿ ಇವತ್ತು ಹೊಡಿತೀವಿ ಒಂದು ವಾರಕ್ಕೆ ಚೇಂಜ್ ಆದ್ರೆ ಅದನ್ನ ಯಾಕೆ ಮಾಡ್ಬೋದು ಅಂತ ನಾವು ಉದ್ದೇಶದಿಂದ ಪ್ರಯೋಗ ಮಾಡೋದು. ಯಾವಾಗ್ಲಾರು ಈ ತರ ಕೈ ಕಚ್ಚಿದ್ದೀರಿಯಾ, ಬೆಳೆಗಳು ಸರಿಯಾಗಿ ಬರದೆ? ಇಲ್ಲ ಸರ್, ಯಾವಾಗಲೂ ಪ್ರಾಬ್ಲಮ್. ನಾವ್ ಇವತ್ತವ್ರು ವ್ಯವಸಾಯ ಮಾಡಿ ಒಂದ್ 20 ವರ್ಷ ಬಂದ್ರು ಯಾವಾಗಲೂ ಪ್ರಾಬ್ಲಮ್ ಇಲ್ಲ ಸರ್, ಬೆಳೆ ಅಂತೂ ಬಂದೇ ಬಂದ್ರೆ ಯಾವ್ದು ಹಾಕರ್ ಯಾವಾಗ್ಲಾರು ಕೈ ಸುಟ್ಕೊಂಡು. ಇಲ್ಲ ಸರ್, ಕುಂಬಳ ಹಾಕಿದ್ದು, ಕುಂಬಳನು ಒಂದ್ 600-700 ಗುಣಿ ಹಾಕಿದ್ದು, 5 ಟನ್ ಕುಂಬಳ ಬೆಳೆದಿದ್ದ ಸರ್, 5 ಟನ್ ಕುಂಬಳ ಹಾಕಿದ್ದು ಬೆಳೆದಿದ್ದ ಚೆನ್ನಾಗಿ ರೈಟ್ ಇತ್ತು, ಅಷ್ಟೇ 6 ರೂಪಾಯಿ ರೈಟ್ ಹೋಗಿತ್ತು. ತರಕಾರಿ ಬೆಳೆಗಳಲ್ಲಿ ನಿರಂತರವಾಗಿ ಒಂದು ಆದಾಯವನ್ನ ಕಾಣಬಹುದು. ಕಾಣಬೇಕು ಸರ್, ಮಾಡ್ಬೇಕು, ಶ್ರಮ ಪಟ್ಟಿ ಮಾಡ್ಬೇಕು. ಈಗ ಯಂತ್ರೋಪಕರಣಗಳೇನು ನೀವು ಬಳಕೆ ಮಾಡಲ್ಲ, ಹಾಗಾದ್ರೆ ಭತ್ತಕ್ಕೆ ನಾಟಿ ಮಾಡಕ್ಕೂ ಎಲ್ಲ ಕೈ ನಾಟಿ ಮಾಡ್ಸೋದ? ಹ್ಞೂ, ಕೈ ನಾಟಿ ಸರ್, ಇವತ್ತು ಉತ್ತಿ ದನಗಳಲ್ಲಿ ಉತ್ತಿ ಕೈ ನಾಟಿ ಮಾಡ್ಸೋದು. ಮಾರುಕಟ್ಟೆ ಮಾತ್ರ ನೀವೇ ಸ್ವತಃ ನಿಂತು ಮಾಡ್ತೀರಿ? ಅಂತ ಮಾರ್ಕೆಟ್ ಅಷ್ಟೇ ರೈಟ್ ಸರ್, ನಮ್ಗೆ ಅನುಕೂಲ ಆದ್ರೆ ಕೊಡ್ತೀವಿ, ಅನುಕೂಲ ಇಲ್ಲದ್ರೆ ಕುಂತ ಮಾಡ್ತೀವಿ ಸರ್. ಆ ತರ ಇನ್ನು ಸಸಿಗಳನ್ನ ಮಾಡುವಂತದ್ದು, ಅದು ಮೆಣಸು ಆಗ್ಬೋದು ಸರ್, ಇವಾಗ ಇದು ಹೆಂಗೆ ನೀವು ಅದ್ರ ಲಾಭದಾಯಕ ಅಂತ ಅನ್ಸಿದ್ಯಾ ಸರ್? ಇವಾಗ ಇವೆಲ್ಲ ಬೆಳಿತಾರ ನೋಡ್ರೆ, ಈಗ ಕಾಫಿ ಇದನ್ನ ಫಾರಂ ತರ ಮಾಡ್ಬಿಟ್ಟು ನಾವೇ ಪ್ಯಾಕೆಟ್ ಹಾಕಿ ಇಳಿಸೋದ್ ಅಂದ್ಬಿಟ್ಟು ಬೆಳೆ ಮಾರಾಟಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅಡಿಕೆ ಸೊಸೆ ಉಣಿದೀವಿ ಸರ್, ಈಗ 4,000 ರೂಪಾಯಿ, ಅದನ್ನ ಪ್ಯಾಕೆಟ್ ಮಾಡಿ ನಮ್ಗೆ ಆಗಷ್ಟು ಇಟ್ಕೊಂಡು ಬಾಕಿ ಬಾ ಮಾರಾಟಕ್ಕೆ ಬೆಳೆದ ಮೇಲೆ ಮಾರಾಟಕ್ಕೆ ಮಾಡೋಕೆ ಸರ್. ಅದರಿಂದ ಲಾಭ ಇದೆ? ಲಾಭ ಆಯ್ತು ಸರ್, 3 ರೂಪಾಯಿ ಒಟ್ಟು ಶಿವಮೊಗ್ಗಕ್ಕೆ ಹೋಗಿ ತಂದಿದ್ದೀವಿ. ಶಿವಮೊಗ್ಗದಲ್ಲಿ ಸೊಸೆ ಬೀಜ ತಂದ್ರೆ ನಾವು ಇಲ್ಲಿ ತಂದ್ಬಿಟ್ಟು ಹೋಟ್ಲ್ ಹಾಕಿದ್ದೀವಿ, ಇವಾಗ ಪ್ಯಾಕೆಟ್ಗೆ ಹಾಕ್ಬೇಕು. ಪ್ಯಾಕೆಟ್ಗೆ ಹಾಕ್ಬಿಟ್ಟು ಅದನ್ನ ಲಾಭದಲ್ಲಿ ಒಂದು ವರ್ಷ ಮಾಡಿದ್ರೆ ಈಗ 3 ರೂಪಾಯಿಲಿ ಎಷ್ಟು ಸಿಗ್ತದೆ, ಯಾಕಂದ್ರೆ 25-30 ರೂಪಾಯಿ ಸೊಸೆ ಹೋಯ್ತದೆ, ಅದು ನಮ್ಗೆ ಲಾಭ ಇಲ್ಲಾನೆ ಏನು ಮಾಡೋಕ್ಕಾಯ್ತದ್ದು. ಈಗ ನೀವು ಗಂಡ ಹೆಂಡತಿ ಇಬ್ರು ನಿಮ್ ಜಮೀನಲ್ಲಿ ಕೆಲಸ ಮಾಡೇ ಮಾಡ್ತೀರಿ, ಹೊರಗಡೆ ನಾನಂತೆ ಸರ್ ಎದ್ದಿ ನಾ 5 ಗಂಟೆಗೆ ಹೋದ್ರೆ ಏನು ಬರೋದು, 6 ಗಂಟೆ 7 ಗಂಟೆ ಇದೆ ಸರ್ ಜಮೀನ್ ಹತ್ರ. ಇಲ್ಲಿ ಮನೆ ಹತ್ರ ನೋಡ್ಕೋತಾರೆ, ಮನೇಲಿ ಹಸ್ಕೊಳ್ ಪಸ್ಗಳೆಲ್ಲ ಹೆಂಗ್ಸು ನೋಡ್ಕೋತಾರೆ, ಒಂದ್ 2-3 ಹಸ್ಕೊಳವೆ, ಒಂದ್ ಎಮ್ಮೆ ಇದೆ, ಒಂದ್ 4 ಕುರಿ, ಒಂದ್ 4 ಆಡು, ಎಲ್ಲ ಐತೆ, ಎಲ್ಲ ನೋಡ್ಕೋತಾರೆ. ಅವ್ರು ಕಟಾಕ್ಬಿಟ್ಟು ನಾವ್ ಯಾವಾಗ ಮೇಯಕ್ ಬಿಡಲ್ಲ, ಎಲ್ಲ ಕಟಾಕತ್ತವೆ, ಹುಲ್ಲು ಹಾಕೋದು, ನೀವು ಕುಡಿಸಿ ಅವ್ರೇನು ಮಾಡ್ಕೋತಾರೆ. ನಾನು ಹೊರಗಡೆ ಕೆಲಸ ಏನದ ನೋಡ್ಕೊಂಡು ತರಕಾರಿ ಪರ್ಕರಿ ಬೆಳೆ ಈಗ ಹಂಗೆ ಇದಕ್ಕೆ APMC ನಾವೇ ಭತ್ತ ಗಿತ್ತಾಗ ತಗೊಂಡು ಒಸಿ ಬಿಟ್ಟಿದ್ದೀವಿ ಒಂದು 3-4 ಲೋಡ, ನಾವು ಅದನ್ನು ಮಾಡ್ತಾಯಿರ್ತೀವಿ ಅವ್ರ ಬಡ. ಒಟ್ಟಿನಲ್ಲಿ ನಿಮಗೆ ಖುಷಿಯಾಗಿದೆ? ಏನು ತೊಂದರೆ ಇಲ್ಲ ಸರ್, ಜೀವನ ಮಾಡ್ಬೋದು, ಮಾಡಿದ್ರೆ ತಿಂಗಳಾದ್ರೆ ಕಷ್ಟ, ಎಣ್ಣೆ ಕುಡಿಯೋದು ಅದು ಇದು ಮಾಡ್ಕೊಬರೋದಾದ್ರೆ ಏನು ಮಾಡೋಕ್ಕಾಗಲ್ಲ, ನೀವು ಏನು ಮಾಡೋಕ್ಕಾಗಲ್ಲ ಸರ್. ಬೈ ತರಕಾರಿ ಮಾಡೋದು, ಬೈ ಸ್ಟೋರ್ ಹೋಗೋದು, ಬಾರ ಅಂಗಡಿ ಹೋಗೋದು, ತಿನ್ನು ಹಿಂಗಾದ್ರೆ ಆಗಲ್ಲ ಸರ್. ನಮ್ದು ಏನಾದ್ರೆ ಅದನ್ನ ಮಾಡ್ಕೊಂಡು ಬಂದ್ರೆ ನಾವು ಮುಂದರಿಯಬಹುದು. ಈಗ ಗಂಡ ಹೆಂಡತಿ ಕೂತ್ಕೊಂಡು ಇಬ್ರು ಲೆಕ್ಕಾಚಾರ ಹಾಕ್ತೀರಿ, ಮಾಡಕರ್ತ ಇಬ್ರು ಗೊತ್ತಾಯ್ತದೆ ಇನ್ನೇನು ಲೆಕ್ಕಾಚಾರ ಸರ್ ಅದ ಚೆನ್ನಾಗಿದ್ರೆ ಅದೇ ಬರ್ತಾರೆ ಎಲ್ಲರೂ ಕಣ್ ಕಾಣ್ತದೆ ಏನ್ ನೆಮ್ಮದಿಲಿ ಒಟ್ಟಿನಲ್ಲಿ ಎಲ್ಲ ನಮ್ಮ ಅತ್ತಾರ ಇಬ್ರು ಅವ್ರೆ ಏನ್ ತೊಂದರೆ ಇಲ್ಲ ಈಗ ಅದೇ ಎಲ್ಲ ಮಾಡ್ತಾರೆ ಕೆಲಸ ಏನ್ ತೊಂದರೆ ಇಲ್ಲ. ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆಯಿಂದ ಸಾಕಷ್ಟು ತರಬೇತಿ ಕಾರ್ಯಕ್ರಮಗಳನ್ನ ನಡೆಸ್ತಾ ಇರ್ತಾರೆ ಅಲ್ಲೂ ಏನಾದ್ರು ಸರ್ ಜಿಲ್ಲಾ ಪಂಚಾಯತಿ ಕಡೆಯಿಂದ ನಮ್ಗೆ ಏನೇ ತರಬೇತಿ ಇದ್ರೆ ನಮ್ಗೆ ಫಸ್ಟ್ ಫೋನ್ ಮಾಡಿ ಹೇಳ್ತಾರೆ ಸರ್ ಬನ್ನಿ ಹಿಂಗ ನಡೀತಾರೆ ಇಬ್ರು ಅಂತ. ನಾವ್ ಎಲ್ಲಿ ಬೆಂಗಳೂರಿಗೆಲ್ಲ ಹೋಗಿವಿ ಮಂಗಳೂರು ಗಂಟ ಅಲ್ಲಿ ಗಂಟ ಹೋಗ್ತಾ ಇದೀವಿ ಅಲ್ಲಿ ಕಲ್ತ್ಕೊಂಡ್ಬಂದ್ ಯಾವ್ದಾದ್ರು ಅಳವಡಿಸಿದೀರಾ ಸರ್ ಅಲ್ಲಿ ಏನೇ ಅಲ್ಲಿ ಏನ್ ನೋಡ್ಕೊಂಡ್ಬಂದಿದ್ದ ನಾವು ಇಟ್ಕೊಂಡ್ ಬರ್ತೀವಿ ಸರ್ ಅಲ್ಲಿ ಏನಾದ್ರೆ ಬೆಳಿಬೇಕು ಟ್ರಯಲ್ ಇದೆ ಯಾವ್ದು ಸೊಸಿ ಇದ್ರು ಬಿಡಲ್ಲ ಸರ್ ನಾವು ಇಟ್ಕೊಂಡ್ ಬಂದು ಟ್ರಯಲ್ ನೋಡಿ ಬೆಳಿಬೇಕು ಇದನ್ನ ನಮ್ ಕಡೆ ಯಾಕೆ ಬೆಳಿಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಪ್ರತಿಯೊಂದು ಏನೇ ಕಂಡು ಕಂಡದ್ದು ಬಿಡಲ್ಲ ಸರ್ ನಾನು ತಂದು ನೆಟ್ಟಿ ಬೆಳಿತೀವಿ ಸರ್ ಅಲ್ಲಿ ಬೆಳೆದು ತೋರಿಸ್ತಾ ಇದೀವಿ ಇವಾಗ ಬಂದು ನೋಡಿಬೇಕು ನೀವು. ರಾಜಾ ಅವರೇ ಇಷ್ಟೊತ್ತು ಯೋಗೀಶ್ ಅವರು ಸಾಕಷ್ಟು ಮಾಹಿತಿಯನ್ನ ನೀಡಿದ್ದಾರೆ. ಈ ಕಾರ್ಯಕ್ರಮ ಕೇಳ್ತಿರೋವಂಥವರು ಇದೇ ರೀತಿ ಕೃಷಿಯಲ್ಲಿ ಒಂದು ಸಾರ್ಥಕತೆಯನ್ನ ಕಾಣಲಿ ಅನ್ನೋದೇ ನಮ್ಮ ಒಂದು ಆಸೆ. ಹೇಳಿ ಒಬ್ಬ ಮಹಿಳೆಯಾಗಿ ಒಂದು ಕುಟುಂಬದ ವ್ಯವಸ್ಥೆಯಲ್ಲಿ ಕೃಷಿಯಲ್ಲಿ ಮಹಿಳೆಯರು ತೊಡಗಿಸ್ಕೊಂಡ್ರೆ ಆಗುವಂತ ಅನುಕೂಲತೆಗಳು ಯಾವ ರೀತಿ ಪರಿಣಾಮ ಇರುತ್ತೆ? ಅದೇ ಸರ್ ಇವಾಗ ಗಂಡನು ಓದಿರೋದಿಲ್ಲ ಹೆಂಚಿನ ಓದಿರೋದಿಲ್ಲ ಅಂದಾಗ ನಮ್ಗೆ ಅದೇ ಇರುತ್ತಲ್ವ ಸರ್ ಮೇನು, ಹಂಗಾಗಿ ಹಸುಗಳಿಂದ ಎಲ್ಲ ಆದಾಯ ಬರುತ್ತಲ್ವಾ, ಹಂಗಾಗಿ ನಾವು ಎಷ್ಟು ಮುತುವರ್ಜಿ ಮಾಡಿಸ್ತೀವಿ ಅವಾಗ ಅವ್ರು ಪ್ರೋತ್ಸಾಹ ಕೊಡಿಸ್ತಾರೆ, ಅದರಿಂದ ಹೆಣ್ಮಕ್ಳು ಜಾಸ್ತಿ ಅದಕ್ಕೆ ಭಾಗವಹಿಸ್ಬೇಕಂತ ಅನ್ಕೊಂಡಿದ್ದೀವಿ ಸರ್. ಅವರು ಆಸಕ್ತಿ ವಹಿಸ್ಕೊಂಡು ಮಾಡಿದ್ರೆ ಅನುಕೂಲ ಆಗುತ್ತೆ. ಕೃಷಿಗೆ ಸಂಬಂಧಪಟ್ಟ ಏನೆಲ್ಲ ಕೆಲಸಗಳು ನಿಮ್ಗೆ ಗೊತ್ತಿದೆ ನೀವು ಮಾಡ್ತೀರಿ? ಹಾ ಸರ್ ಎಲ್ಲ ಕೆಲಸನೂ ಆಲ್ರೆಡಿ ಹಳ್ಳಿ ಇರೋದ್ರಿಂದ ಎಲ್ಲ ಕೆಲಸನೂ ಗೊತ್ತು. ಹಂಗೂ ಒಂದ್ಸಲ ಏನ್ ಮಾಡಿದ್ವಿ ಅಂದ್ರೆ ಗಾರ್ಮೆಂಟ್ಸ್ಗೆ ಹೋಗೋಣ ಅಂತ ಹೋದ್ವಿ ಸರ್, ಒಂದ್ ವಾರ ಹೋದೇ ಆಗ್ಲಿಲ್ಲ, ಅಲ್ಲಿ 9 ಗಂಟೆಯಿಂದ ಹೋಗಿ 5:30 ವರೆಗೆ ಕೆಲಸ ಮಾಡೋ ಬದ್ಲು ಅಷ್ಟ್ ಟೈಮ್ ನಮ್ ಜಮೀನಲ್ಲೇ ಮಾಡಿದ್ರೆ ನಾವು ಬೇರೆಯವ್ರಿಗೂ ಕೆಲಸ ಮಾಡ್ಬೋದು, ನಮ್ ಜಮೀನಲ್ಲೂ ಕೆಲಸ ಮಾಡ್ದಂಗ ಆಯ್ತಿದೆ ಆತರ ಹೇಳು ನಾನು ಒಂದ್ ವಾರ ಹೋಗಿ ಬಿಟ್ಬಿಟ್ಟೆ ಸರ್. ಈಗ ನಿಮ್ಗೂ 3 ಹೆಣ್ಮಕ್ಳು ನಾಳೆ ಯಾರು ಒಬ್ಬ ಮಗಳು ನಾನು ಕೃಷಿಯಲ್ಲೇ ಮಾಡ್ತೀನಿ ಅಂದ್ರೆ ಏನ್ ನಿಮ್ಮ ಅಭಿಪ್ರಾಯ? ಮಾಡ್ಲಿ ಸರ್ ನಂಗೂ ಖುಷಿ, ಅದಕ್ಕೋಸ್ಕರನೇ ನಾನು ಅವ್ರಿಗೂ ನನ್ನ ಮಕ್ಕಳನ್ನು ಸರಿ 1.5 ಎಕರೆಗೆ ಶುಂಠಿ ಹಾಕಿ ನಾ ಒಂದ್ ದಿನನು ಒಬ್ರಿಗೆ ಲೇಬರ್ ಕರ್ಕೊಂಡೋಗಿಲ್ಲ, ನನ್ನ ಮಕ್ಕಳನ್ನು ಕೆಲಸ ಮಾಡಿದ್ದಾರೆ, ಬಿಕಾಂ ಓದ್ತಾವಳೆ ಮತ್ತೆ ಡಿಪ್ಲೊಮಾ ಮಾಡ್ತಾವಳೆ ಅಂತ ಮಕ್ಕಳು ಕೂಡ ನಮ್ ಜೊತೆಲಿ ಬಂದು ಕೆಲಸ ಮಾಡಿದ್ದಾರೆ ಸರ್. ಯೋಗೀಶ್ ಇಷ್ಟೊತ್ತು ನೀವು ಮತ್ತು ರಾಧಾ ಅವರು ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನ ನೀಡಿದ್ದೀರಿ, ಕೇಳ್ತಿರೋಂಥವ್ರಿಗೆ ಒಂದು ಭಾವನೆ ಇರುತ್ತೆ ನಾವು ಇವ್ರ ಹತ್ರ ಮಾತಾಡಿ ಇನ್ನೊಂದಿಷ್ಟು ವಿಚಾರಗಳನ್ನು ತಿಳ್ಕೊಳ್ಬೋದಾ ಅಂತ. ಹಾಗಾಗಿ ನಿಮ್ ದೂರವಾಣಿ ಸಂಖ್ಯೆಯನ್ನ 3 ಸರಿ ನಿಧಾನವಾಗಿ ಕನ್ನಡದಲ್ಲಿ ಹೇಳ್ಬಿಡಿ. 95 35 98 15 07 95 35 98 15 07 95 35 98 15 07 ಒಳ್ಳೆಯದು ಯೋಗೀಶ್ ಹಾಗೂ ರಾಜಾ ಅವರೇ, ನಿಮ್ಮ ಮುಂದಿನ ಕೃಷಿಯಲ್ಲಿ ಸಹ ಒಳ್ಳೆಯ ಯಶಸ್ಸಿಗಲಿ. ಟ್ರಯಲ್ಗಾಗಿ ಅಂತ ನೀವು ತಂದ ಬೆಳೆಗಳೆಲ್ಲ ನಿಮ್ಮ ಕ್ಷೇತ್ರದಲ್ಲಿ ಯಶಸ್ವಿಯಾಗಿದೆ, ಮುಂದಿನ ನಿಮ್ಮ ಕೃಷಿ ಬದುಕು ಸಹ ಇನ್ನಷ್ಟು ಯಶಸ್ಸನ್ನ ಕಾಣಲಿ ಅಂತ ನಾವು ಆಶಿಸ್ತೀವಿ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ತೋಟಗಾರಿಕೆಯಲ್ಲಿ ಯಶಸ್ವಿ ಬದುಕನ್ನು ಕುರಿತು ಕೆಆರ್ ಪೇಟೆ ತಾಲೂಕು ಶೀಳನೆರೆ ಹೋಬಳಿ ಎಚ್ ಬಳ್ಳೇಕೆರೆಯಲ್ಲಿ ಕೃಷಿ ನಡೆಸುತ್ತಿರುವ ಶ್ರೀಮತಿ ರಾಧಾ ಹಾಗೂ ಯೋಗೀಶ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಎಸ್ ಸುಬ್ರಹ್ಮಣ್ಯ. ನಾಳಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಮೇವಿನ ಬೆಳೆಗಳ ಸಮಗ್ರ ಉತ್ಪಾದನಾ ತಾಂತ್ರಿಕತೆಗಳ ಮಾಹಿತಿಯನ್ನು ತಿಳಿಸಿಕೊಡಲಿದ್ದಾರೆ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಬೇಸಾಯ ಶಾಸ್ತ್ರದ ಪ್ರಾಧ್ಯಾಪಕರಾಗಿರುವ ಡಾ ಬಿಜಿ ಶೇಖರ್. ಕೋವಿಡ್-19 ಸೋಂಕಿನಿಂದ ಬಳಲುತ್ತಿದ್ದು ಮನೆಯಲ್ಲಿಯೇ ಚಿಕಿತ್ಸೆ ಪಡೆಯುತ್ತಿದ್ದೀರಾ? ಹಾಗಿದ್ದರೆ ಆರೈಕೆದಾರರು ಪೂರ್ಣ ಕಾಲಾವಧಿಯಲ್ಲಿ ವೈದ್ಯರ ಸಂಪರ್ಕದಲ್ಲಿರಬೇಕು. ಉಸಿರಾಟದ ತೊಂದರೆ, ಎದೆಬಡಿತ ಹೆಚ್ಚಾಗುವುದು, ಆಮ್ಲಜನಕದ ಪ್ರಮಾಣ 94%ಕ್ಕಿಂತ ಕಡಿಮೆ ಇದ್ದಲ್ಲಿ ಕೂಡಲೇ ಆಸ್ಪತ್ರೆಗೆ ದಾಖಲಾಗಬೇಕು. ಕೋವಿಡ್-19 ಸೋಂಕಿನಿಂದ ಪಾರಾಗಲು ಮಾಸ್ಕ್ ಧರಿಸಿ, ದೈಹಿಕ ಅಂತರ ಕಾಪಾಡಿ, ಕೈಗಳ ಸ್ವಚ್ಛತೆ ಕಾಪಾಡಿ. ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ, ಸರ್ಕಾರದ ಸೂಚನೆಗಳನ್ನು ತಪ್ಪದೇ ಪಾಲಿಸಿ. ಕೋವಿಡ್-19 ಸೋಂಕಿನ ಲಕ್ಷಣಗಳಿದ್ದರೆ ಆಪ್ತಮಿತ್ರ ಸಹಾಯವಾಣಿ 1440 ಅಥವಾ 1044ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಕೇಳಿ ಜನಪದ ಗೀತೆ. அருவி அருவியாளரும் நூறுந்தருவியாளரும் அருவி அருவியாளருமி நூறுந்தருவியாளருமி ஆலருவி மியாருவின தண்டி வாலாடாடி வந்தப்ப ஆலம்பாடிய கௌடனராய வாரோ முத்து மாதப்ப அருவி அருவியாளருமி நூறுந்தருவியாளருமி ஆலருவி மியாருவின தண்டி வாலாடாடி வந்தப்ப ஆலம்பாடிய கௌடனராய வாரோ முத்து மாதப்ப சுத்தி சுத்தி வந்தப்பாதப்ப அச்சக்கி பூஜை நிச்ச மல்லிகே மெச்சலி வந்து நினகப்பாதப்ப சத்திகே சாவிர முத்தின கொண்டே சுத்தி சுத்தி வந்தப்ப அச்சக்கி பூஜை நிச்ச மல்லிகே மெச்சலி வந்து நினகப்ப மலை மலை திருகி மாதாடி புலி கரடி ஜொத்த நலிதாடி மஜ்ஜன கெத்து பாரப்ப முத்து மகத மாதப்ப மஜ்ஜன கெத்து பாரப்ப மகத மாதப்ப அருவி அருவி ஆலருவி நூறுந்தருவி ஆலருவி ஆலருவி மியாலுவின தண்டி வாலாடாடி வந்தப்ப ஆலம்பாடிய கௌடனராய பாரோ முத்து மாதப்ப சுரிது சுரிது வந்தப்பாதப்ப சரகூரையன சரதி அந்த மஜ்ஜன கெண்ணே நினகப்பாதப்ப சரிகே சரிகே எள்ளின ராசி சுரிது சுரிது வந்தப்ப சரகூரையன சரதி அந்த மஜ்ஜன கெண்ணே நினகப்பா ஆலூஜே நினகன சாவுகே ஆலருவியா ஹிரிசாவுகே மஜ்ஜனக்கெத்து பாரப்ப முத்து மகத மாதப்ப மஜ்ஜனக்கெத்து பாரப்ப முத்து மகத மாதப்ப அருவி அருவி ஆலருவி நூறுந்தருவி ஆலருவி அருவி அருவி ஆலருவி நூறுந்தருவி ஆலருவி ஆலருவி மியாலுவின தண்டி வாலாடாடி வந்தப்ப ஆலம்பாடிய கௌடனராய வாரோ முத்து மாதப்ப ஆலருவி மியாலுவின தண்டி வாலாடாடி வந்தப்ப ஆலம்பாடிய கௌடனராய வாரோ முத்து மாதப்ப ಜನಪದ ಗೀತೆಯನ್ನು ಕೇಳಿದರೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿ ಮಹಿಳಾ ಕಾಯಕೋತ್ಸವ ಅಭಿಯಾನ ಮಹಿಳೆಯರಿಗಾಗಿ ತೋಟಗಾರಿಕೆ ರೇಷ್ಮೆ ಅಣಬೆ ಬೇಸಾಯ ಎರೆಹುಳು ಗೊಬ್ಬರ ತಯಾರಿಕೆ ಮುಂತಾದ ಕಾಮಗಾರಿಗಳ ಅನುಷ್ಠಾನಕ್ಕೆ ನೆರವು ಮಹಿಳೆಯರಿಗೆ ಸಮಾನ ಅವಕಾಶ ಸಮಾನ ಕೂಲಿ ದಿನಕ್ಕೆ 289 ರೂಪಾಯಿಗಳು ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸಕ್ಕಾಗಿ ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ ಉಚಿತ ಸಹಾಯವಾಣಿ 1800-525-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ कोरोना वायरस के खतरे से बचते हुए फसल की कटाई बिक्री खरीद